ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನುರಾಸುಗಳ ತಾಂತ್ರಿಕ ನಿರ್ವಹಣಾ ಕ್ರಮಗಳು ಈ ಕುರಿತು ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ನಂಜನಗೂಡು ಇವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಪಶು ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರು ಇಂದು ಲಾಭದಾಯಕವಾಗಿ ಹೈನುಗಾರಿಕೆಯನ್ನು ಹೇಗೆ ಮಾಡಬೇಕು ಅನ್ನುವ ವಿಚಾರವನ್ನು ನಿಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಇತರ ಹಣಕಾಸು ಸಂಸ್ಥೆಗಳ ಸಹಯೋಗ ಇರ್ಬೋದು ಉತ್ತಮವಾಗಿ ದೊರೀತಾ ಇರೋದ್ರಿಂದ, ಮತ್ತು ಹೈನುಗಾರಿಕೆಯಲ್ಲಿ ತಮ್ಮ ಸುತ್ತಮುತ್ತಲಿನಲ್ಲಿ ಉತ್ತಮವಾದಂತಹ ಲಾಭವನ್ನು ಗಳಿಸಿ ಮತ್ತು ಜೀವನವನ್ನು ಎಷ್ಟೋ ಕುಟುಂಬಗಳು ಕಟ್ಟಿಕೊಂಡಿದ್ದಾವೆ. ಈ ನಿಟ್ಟಿನಲ್ಲಿ ಹೊಸಬ್ರು, ಹೌದು ಅವರು ಮಾಡ್ತಾ ಇದ್ದಾರೆ, ನಾವು ಯಾಕೆ ಒಂದು ಹಸುವನ್ನು ತಂದು ನಾವು ಹೈನುಗಾರಿಕೆ ಉದ್ಯಮವನ್ನು ಕಟ್ಕೋಬಾರ್ದು ಅಂತಕ್ಕಂತಹ ಆಲೋಚನೆಯಲ್ಲಿದ್ದಾರೆ. ಆ ಪ್ರಯತ್ನದಲ್ಲೂ ಕೂಡ ನಿರತರಾಗಿದ್ದಾರೆ. ಒಬ್ಬ ರೈತ ಈಗ, ಮುಂಚೆ ಆದರೆ ನಾಟಿ ಹಸುಗಳನ್ನು ಸಾಕ್ತಾ ಇದ್ದರು, ಪ್ರತಿ ಮನೆಗಳಲ್ಲೂ ಜಾನುವಾರುಗಳಂತೂ ಇದ್ದೇ ಇರ್ತಿತ್ತು ಕೃಷಿಕನ ಮನೆಯಲ್ಲೇ. ನಾಟಿ ಹಸುಗಳೆಲ್ಲ ಸಂಪೂರ್ಣವಾಗಿ ಮರೆಯಾಗ್ತಾ ಇರ್ತಕ್ಕಂಥ ಕಾಲ. ಆದರೆ ಹೈನುಗಾರಿಕೆ ಅಂದ ತಕ್ಷಣ ನಮಗೆ ಇವಾಗ ಈ ಒಂದು ಏನು ಹೈಬ್ರಿಡ್ ತಳಿಯ ಪಶುಗಳಿದ್ದಾವೆ ಅವುಗಳನ್ನೇ ಪ್ರಮುಖವಾಗಿ ರೈತರು ನೋಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಖರೀದಿ ಮಾಡಬೇಕು ಒಂದು ಹಸುವನ್ನು ಅಂತ ಹೇಳಿದ್ರೆ, ಉತ್ತಮವಾದ ಒಂದು ಹೈನುಗಾರಿಕೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಯಾವ ಗುಣಲಕ್ಷಣಗಳು ಒಂದು ಖರೀದಿ ಮಾಡಬೇಕಾದಂಥ ಹಸುವಿನಲ್ಲಿ ಇರಬೇಕಾಗ್ತದೆ? ಮುಖ್ಯವಾದ ಪ್ರಶ್ನೆನೇ ಕೇಳಿದ್ರಿ. ಈ ಒಂದು ವಿಚಾರದಲ್ಲಿ ನಾನು ಹೇಳೋಕೆ ಬಯಸೋದೇನಪ್ಪ ಅಂದರೆ, ಎಷ್ಟೋ ಕಡೆ ನೀವು ನೋಡಿರ್ತೀರಾ, ಎರಡು ಹಸುಗಳನ್ನು ಕಟ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಈಗ ಹಳ್ಳಿಗಳ ಕಡೆ. ಈಗ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ಆಗ್ಬೋದು ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಹಾಯಧನ ರೂಪದ ಸಾಲವನ್ನು ಪಡೆದು ಎಷ್ಟೋ ಜನ ರೈತರು ಇವತ್ತೊಂದು ದಿವಸ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಅವ್ರಗಳಿಗೆ ಹೇಳೋದಿಷ್ಟೇ, ಈಗ ಹಸುಗಳನ್ನ ತೊಗೊಂಬರ್ಬೇಕಾದ್ರೆ ತೆನೆ ಹಸು ತೊಗೊಂಬರ್ಬೇಕಾ ಅಥವಾ ಕರಿ ಹಸು ತೊಗೊಂಬರ್ಬೇಕಾ ಅಂತನ್ನೋ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಈ ಹೈನುಗಾರಿಕೆ ಸಾಲ ಕೊಟ್ಟ ನಂತರ ಬ್ಯಾಂಕ್ಗಳು ಪ್ರತಿ ತಿಂಗಳು ಹಣವನ್ನು ವಾಪಸ್ ಕಟ್ಟಬೇಕು. ಆಮೇಲೆ ಟೈಅಪ್ನ ಹಾಕ್ಸ್ಕೊತಾರೆ, ಯಾವ ಡೈರಿನಲ್ಲಿ ಹಾಲು ಹಾಕ್ತಾರೆ ಅಲ್ಲಿಂದ ಟೈಅಪ್ಸ್ನಿಗ ಅವರು ಸೈನ್ ಹಾಕ್ಸಿ ಪಡ್ಕೊಂಡಿರೋದ್ರಿಂದ ಪ್ರತಿ ತಿಂಗಳು ಇವರಿಗೆ ಅಕೌಂಟಿಗೆ ಜಮಾ ಆಗ್ತಕ್ಕಂಥ ಮೊತ್ತದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಸಾಲಕ್ಕೆ ಕಟಾವಣೆ ಮಾಡ್ಕೊಳ್ಳಿಕ್ಕೆ ಸಹಿ ಸಹ ಹಾಕ್ಸ್ಕೊಂಡಿರ್ತಾರೆ. ಸೊ ಹಂಗಾಗಿ ಸಾಲ ಸೌಲಭ್ಯ ಪಡ್ಕೊಂಡು ಹಸು ಏನಾರು ತಗೊಳ್ಳೋದಾದರೆ ಕರಿತಕ್ಕಂಥ ಹಸುವನ್ನೇ ತಗೊಳ್ಳೋದು ಸೂಕ್ತ. ಯಾಕೆ ಅಂತಂದರೆ, ಹೊಸದಾಗಿ ಹೈನುಗಾರಿಕೆ ಶುರು ಮಾಡ್ತಕ್ಕಂಥ ರೈತರುಗಳಿಗೆ ಎಷ್ಟೋ ಸತ ಈ ಮಧ್ಯವರ್ತಿಗಳಾಗ್ಬೋದು ಅಥವಾ ತುಂಬ ಚಾಲಾಕಿ ರೈತರು ಇರ್ತಾರೆ, ಅವರು ಸಹ ಕರೆಕ್ಟಾಗಿ ಅವರು ದಿನಾಂಕನ ತಿಳಿಸಲ್ಲ. ಈಗ ತೆನೆ ಹಸು ತೊಗೊಂಬರ್ತೀರಾ ಅಂತ ಇಟ್ಕೊಳ್ಳಿ, ಅದು 7 ತಿಂಗಳಾಗಿರುತ್ತೆ, ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ, ಸ್ವಾಮಿ ಇದು 8 ತಿಂಗಳಾಗದೆ ಅಂತಲೇ ಹೇಳಿರ್ತಾರೆ. ನೀವೇನು ಕೈ ಹಾಕ ನೋಡ್ತೀರಾ, ಒಳಗಡೆ ಗೊತ್ತಾಗಲ್ಲ, ನೀವು ಹಸು ತೊಗೊಂಬಂದ್ಬಿಡ್ತೀರಾ. ತೊಗೊಂಬಂದ್ಬಿಟ್ಟಾದ್ಮೇಲೆ ಇದೇನಿದು, 15 ದಿವಸ ಆಯಿತು, 20 ದಿವಸ ಆಯಿತು, 1 ತಿಂಗಳಾಯಿತು, ಇನ್ನೂ ಕರುಣೆ ಹಾಕ್ಲಿಲ್ವಲ್ಲಪ್ಪ ನಮ್ಮ ಹಸು ಅನ್ನೋ ರೀತಿಯಲ್ಲಿ ಯೋಚನೆ ಪಡಬೇಕಾಗ್ತದೆ. ಹಂಗಾಗಿ ತೆನೆ ಹಸುಗಳು ತೊಗೊಂಬರ್ಬೇಕಾದ್ರೆ ನೀವು ಚೆಕ್ ಮಾಡಿಸೇ ತೊಗೊಂಬರ್ಬೇಕು, 8 ತಿಂಗಳಾಗಿದೆ ಅನ್ನೋದನ್ನು ಅಂದಾಜಲ್ಲಿ ಪಶುವೈದ್ಯರು ಹೇಳಲಿಕ್ಕೆ ಸಾಧ್ಯ. ಅದು 8 ತಿಂಗಳಾಗಿದೆಯಾ 8.5 ತಿಂಗಳಾಗಿದೆಯಾ ಹತ್ರಕ್ಕೆ ಬಂದಿದೆಯಾ ಹೇಗೆ ಅನ್ನೋದನ್ನು ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ತೆನೆ ಹಸುಗಳು ತೊಗೊಂಬಂದಾಗ ಕೆಚ್ಚಲಿನ 4 ತೊಟ್ಟಲ್ಲೂ ಹಾಲು ಬರ್ತದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾಕೆ ಅಂತಂದರೆ ಎಷ್ಟೋ ಸತ ಕೆಚ್ಚಲು ಭಾವ ಆಗಿರುತ್ತೆ, ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಆಗಿರಲ್ಲ, 4 ತೊಟ್ಟನೂ ಸಹ ಬಾತ್ಕೊಂಡಂಗೆ ಇರುತ್ತೆ, ಬಿಟ್ಟಂಗೆ ಇರ್ತದೆ, ಸೊರ ಬಿಟ್ಟಂಗೆ ಇರ್ತದೆ, ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಸ್ವಲ್ಪ ಅನುಭವಿ ರೈತರಾದರೆ ಖಂಡಿತವಾಗಿ ಅದು 4 ತೊಟ್ಟುಗಳನ್ನು ಮುಟ್ಟಿ ಗಟ್ಟಿ ಇದೆಯಾ, ಮಾಮೂಲಿ ಥರ ಸಾಫ್ಟ್ ಫೀಲಿಂಗ್ ಇದೆಯಾ ಹೇಗೆ ಅನ್ನೋದನ್ನು ನೋಡಿಕೊಂಡು ಹಸನಿಗ ತೊಗೊಂಬರ್ಬೋದು. ಇಲ್ಲಾಂದ್ರೆ ಏನಾಗ್ತದೆ, ಎಷ್ಟೋ ಸತ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ. ತೊಗೊಂಬರ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಹಾಲನ್ನು 2-3 ಟೈಮು ನೀವೇ ಸ್ವತಃ ಕರೆದು ತೊಗೊಂಬನ್ನಿ. ಇದು ನನ್ನ ಕಿವಿ ಮಾತು ರೈತರಿಗೆ. ಯಾಕೆ ಅಂತಂದರೆ ಕೆಲವೊಂದು ಸತ ಮಾರಾಟಕ್ಕೆ ನಿಂತಿರ್ತಕ್ಕಂಥ ಕೆಲವರು ಇದ್ದಾರೆ, ಮಧ್ಯವರ್ತಿಗಳಿದ್ದಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಬೆಳಿಗ್ಗೆ ಹಾಲು ಕರೆದು ನಿಲ್ಲಿಸ್ಬಿಟ್ಟಿರ್ತಾರೆ, ಸಂಜೆ ಗಿರಾಕಿ ಬರ್ತಾರೆ ಅಂತಂದರೆ ನೀವೇನು ಮಾಡ್ತೀರಾ, ಹೋಗಿ ಸಂಜೆ ಕರು ಬಿಡ್ತೀರಾ, ಹಾಲನ್ನು ಕರಿತೀರಾ, ಓ ಪರವಾಗಿಲ್ಲಪ್ಪ ಒಂದು 12 ಲೀಟ್ರ್ ಬಂತು ಈ ಹಸುಗೆ ತಗೋಬೋದು ಅಂದ್ಬಿಟ್ಟು ಏನೋ ಇಷ್ಟಪಟ್ಟು ಕೊಡೋದ್ರ ಮೇಲೆ 1,000 ಕೊಟ್ಟು ಹಸುನ ತಂದುಬಿಟ್ಟಿರ್ತೀರ. ಅದೇನಾಗ್ತದೆ, ನೀವು ಹೊಡ್ಕೊಂಬರ್ತೀರಾ ಮಾರನಿಗೆ, ಮತ್ತೆ ಕರಿತೀರಾ ಬೆಳಿಗ್ಗೆ, ಹಿಂದೆ 12 ಲೀಟ್ರ್ ಬಂತು, ಇವತ್ತು ಬೆಳಿಗ್ಗೆ ನೋಡಿದೇನಪ್ಪ ಬರೀ 8 ಲೀಟ್ರ್ ಬಂತು, 7 ಲೀಟ್ರ್ ಬಂತು, ಈ ಥರ ಎಲ್ಲ ಆಲೋಚನೆಗಳು ಬರುತ್ತೆ. ಎಷ್ಟು ಸತ ನೀವೇ ಸಮಾಧಾನ ಪಟ್ಕೋತೀರ, ಅಯ್ಯೋ ಬಿಡಪ್ಪ ಹೊಸ ಜಾಗ ಏನೋ ಅಡ್ಜಸ್ಟ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾದ್ದೇನೋ ಅಂತ ನೀವು ಅನ್ಕೊಂಡಿರ್ತಿದ್ದೀರಿ. ಆದರೆ 2-3 ದಿವಸ ಆಯಿತು, 4 ದಿವಸ ಆಯಿತು, ಹಾಲು ಮಾತ್ರ ಇಂಪ್ರೂವ್ಮೆಂಟ್ ಇಲ್ಲ, ಮತ್ತೆ ನೀವು ತಲೆ ಕೆರ್ಕೋಬೇಕು, ಅಯ್ಯೋ ಅವನೇನು ತಿಂಡಿ ಕೊಡ್ತಿದ್ನೋ ಏನು ಕತೆನೋ, ಈ ಥರ ಎಲ್ಲ ಆಗ್ತದೆ. ಹಂಗಾಗಿ ಬೆಸ್ಟ್ ಏನಪ್ಪ ಅಂತಂದರೆ ಫಸ್ಟು ನೀವು ತೊಗೋಬೇಕಾದ್ರೆ ಏನೇನು ತಿಂಡಿ ಕೊಡ್ತಿದ್ದ ಅದ್ರ ವಿಚಾರವಾಗೂ ತಿಳ್ಕೊಳ್ಳಿ. 2-3 ಟೈಮು ನೀವೇ ಸ್ವತಃ ಕೂತು ಕರೆದು ನಿಮ್ಮ ಯಾರು ಮಧ್ಯವರ್ತಿಗಳು ಯಾರು ಏನಾರ ಹೇಳ್ಕೊಳ್ಳಿ ಅದು ಬೇಡ ನಿಮಗೆ, ನೀವು ಸ್ವತಃ ಕುಳಿತುಕೊಂಡು ಕರೆದು ಹ್ಞೂ ಇದು ನನಗೆ ಸಮಾಧಾನಪ್ಪ ಈ ಹಸು ನಾನು ಇಟ್ಕೋಬಹುದು ಅಂತ ನೀವು ನಿರ್ಧಾರ ತಗೊಂಡು ಆಮೇಲೆ ಖರೀದಿ ಮಾಡೋದು ಸೂಕ್ತ ಅಂತ ಖಾತ್ರಿ ಮಾಡ್ಕೋಬೇಕು. ಖಾತ್ರಿ ಮಾಡ್ಕೋಬೇಕು. ಈಗ ಇಂತಹ ಖಾತ್ರಿಗಳಾಗ್ಬೋದು ಅಥವಾ ನೀವು ಕೆಚ್ಚಲು ಬಾವು ಅಂತ ಹೇಳಿದ್ರೆ ಮತ್ತೆ ಎಷ್ಟು ತಿಂಗಳಾಗಿರುತ್ತೆ ಸಮಯ, ಅದರ ತೆನೆ ಬಂದು ಅದು ಗರ್ಭಧಾರಣೆ ಧರಿಸಿ ಎಷ್ಟು ತಿಂಗಳಾಗಿರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಂತ ಹೇಳಿದ್ರೆ ಅದು ವೈಜ್ಞಾನಿಕ ಪರೀಕ್ಷೆಗಳ ಮೂಲಕನೇ ಮಾಡಬೇಕಾಗತ್ತೆ. ಈಗ ರೈತರು ಕರೆದ ಕಡೆ ಎಲ್ಲ ಪಶುವೈದ್ಯಾಧಿಕಾರಿಗಳು ಹೋಗಿ ಅದನ್ನು ಅದಕ್ಕೋಸ್ಕರ ಹೋಗಿ ಪರೀಕ್ಷೆ ಮಾಡಿಕೊಡತಕ್ಕಂಥದ್ದು ಸಂದರ್ಭ ಕಡಿಮೆ. ಅಂಥದ್ರಲ್ಲಿ ಒಬ್ಬ ರೈತ ಯಾವ ರೀತಿಯಾದ ಪರೀಕ್ಷೆಗಳನ್ನ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ ಸರ್? ಉತ್ತಮವಾದ ಪ್ರಶ್ನೆ. ಏನಪ್ಪ ಅಂತಂದರೆ ಅನುಭವಿ ರೈತರಾದರೆ ಅಲಕ್ ಮುರಿಯೋದು ಅಂತ ಕರೀತಾರೆ. ಹಿಂದ್ಗಡೆ ಈ ಸಗಣಿ ಹಾಕುತ್ತಲ್ಲ ಆ ಜಾಗದ ಎರಡೂ ಸೈಡು ಕುಳಿ ಬೀಳುತ್ತೆ, ಅಲಕ್ ಮುರಿಯೋದು ಅಂತ ಕರೀತಾರೆ ಹಳ್ಳಿಗಳ ಭಾಷೆನಲ್ಲಿ ಅಲಕ್ ಮುರಿಯೋದು ಅಂತ ಕರೀತಾರೆ. ಅಲಕ್ ಮುರಿತಾ ಇದೆ ಅಂತಂದರೆ ಇನ್ನೊಂದು 2-3 ದಿವಸದಲ್ಲಿ ಕರು ಹಾಕೋಬೋದು. ಆಮೇಲೆ ಕುಡುಮಾಸ ಆಡ್ತವೆ, ಕುಡುಮಾಸ ಆಡೋದು, ಅಲಕ್ ಮುರಿಯೋದು, ಈ ಥರದ ಒಂದು ಚಿಹ್ನೆಗಳಿದ್ರೆ. ಆಮೇಲೆ ಕೆಚ್ಚಲು ಕೊನೆ ಲಾಸ್ಟ್ ವಾರದಲ್ಲಿ ಜಾಸ್ತಿ ಚೆನ್ನಾಗಿ ಅಡಿ ಮಾಡುತ್ತೆ ಹಸು, ಸೊ ಅದನ್ನೆಲ್ಲ ಗಮನ ಇಟ್ಟು ತೊಗೊಂಬರ್ಬೇಕಾಗುತ್ತೆ. ಆದರೆ ನಾನು ಮುಖ್ಯವಾಗಿ ಹೆಚ್ಚು ಒತ್ತು ಕೊಡೋದೇನಪ್ಪ ಅಂತಂದರೆ ಈ ಕೆಚ್ಚಲ್ ಬಾವು ವಿಚಾರದಲ್ಲಿ, ಕೆಚ್ಚಲ್ ಬಾವು ಈ ಕರಿತಕ್ಕಂಥ ಹಸುಗಳಲ್ಲೂ ಅಷ್ಟೇ. ನಾನು ರೈತರಿಗೆ ಹೇಳೋದು ಒಂದು ವಿಚಾರ ಏನಪ್ಪ ಅಂತಂದರೆ, ಯಾವುದೇ ಕರಿ ಹಸುನ 10 ನಿಮಿಷದಲ್ಲಿ ಹಾಲು ಕರ್ಕೋಬೇಕು. ಅದು 10 ಲೀಟ್ರ್ ಕರೀಲಿ, 15 ಲೀಟ್ರ್ ಕರೀಲಿ, 20 ಲೀಟ್ರ್ ಕರೀಲಿ, 25 ಲೀಟ್ರ್ ಕರೀಲಿ, ಬರೀ 5 ಲೀಟ್ರ್ ಕರೀಲಿ, ಸ್ವರ ಕೊಟ್ಟ 10 ನಿಮಿಷದಲ್ಲಿ ನೀವು ಹಾಲು ಕರ್ಕೋಬೇಕು. ಎಷ್ಟೋ ಸತ ಕರೀಲಿಕ್ಕಾಗಲ್ಲ ಅಂದರೆ ನಾನು ನೋಡಿರೋ ಮಟ್ಟಿಗೆ ಗಂಡ ಒಂದು ಕಡೆ ಕುತ್ಕೊಂಡು ಕರಿತಾನೆ, ಹೆಂಡತಿ ಒಂದು ಕಡೆ ಕುತ್ಕೊಂಡು ಕರೀತಾರೆ, ಬೇಗ ಫಾಸ್ಟಾಗಿ ಒಂದೇ ಬಕೆಟಲ್ಲಿ ಬರೀ ಬೀಳೋ ರೀತಿ ಹಾಲು ಕರ್ಕೊಂಡು ಮಾಡ್ತಾರೆ. ಅದು ತುಂಬ ಒಳ್ಳೆಯ ಅಭ್ಯಾಸ. ನೀವೇನಾದ್ರೂ ಕರಿಯೋದು ನಿಧಾನ ಮಾಡ್ತು ಅಂತಂದರೆ, 10 ನಿಮಿಷ ಮೀರಿ ಕರಿತಾ ಕೂತ್ಕೋತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಒಳಗಡೆ ಇರತಕ್ಕಂಥ ಹಾಲು ಹೊರಗಡೆ ಬರಲ್ಲ, ಸ್ವರ ಎತ್ಕೊಳ್ಳೋದು ಅಂತ ಹೇಳ್ತೀವಿ. ಸ್ವರ ಏನಾರ ಎತ್ಕೋತು ಅಂತಂದರೆ ನಿಮಗೆ ತಿಳಿದಂಗೆ ಹಾಲು ಕೆಡ್ತಕ್ಕಂಥ ಒಂದು ಪದಾರ್ಥ, ತುಂಬ ಅತ್ಯಂತ ಪೋಷಕಾಂಶಗಳು ಉಳ್ಳಂಥ ಒಂದು ಮೀಡಿಯಮ್ ಅದು. ಹಂಗಾಗಿ ಹಾಲು ಕೆಚ್ಚಲು ಒಳಗಡೆ ಇದ್ದರೆ ಕೆಟ್ಟೋದಾಗ ಕೆಚ್ಚಲು ಭಾವ ಆಗುತ್ತೆ, ಸಮಸ್ಯೆಗಳ ಸರಮಾಲೆನೇ ಆಗುತ್ತೆ. ಅದು ಒಳಗಡೆ ಇದ್ದರೆ ನೀವು ಕೆಟ್ಟೋಯ್ತು ಅಂದರೆ ನೀವು ಉಪಯೋಗಿಸ್ತೀರಾ? ಹಾಲು ಕಾಯಿಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಕಾಯಿಸಿದ್ರೆ ನೀವು ಹಾಗೆ ಇಡೀ ಹೊರಗಡೆ ಕೆಟ್ಟೋಗುತ್ತೆ, ಅದನ್ನು ನೀವು ಸುರಿಬೇಕಾಗ್ತದೆ. ಸೊ ಅದೇ ರೀತಿ ಹೊರಗಡೆ ಇದ್ದಾಗ ಕೆಟ್ಟೋದ್ರೆ ನೀವು ಸುರಿದು ಬಿಡ್ತೀರಾ, ಬಟ್ ಆದರೆ ಕೆಚ್ಚಲು ಒಳಭಾಗದಲ್ಲಿ ಹಾಲು ಉಳ್ಕೊಂಡು ತಂಗಿದಾಗ ಅದು ಕೆಟ್ಟೋದ್ರೆ ಕೆಚ್ಚಲು ಬಾವು ಆಗುತ್ತೆ. ಕೆಚ್ಚಲು ಬಾವು ಅಂತಂದರೆ ಏನು, ಬ್ಯಾಕ್ಟೀರಿಯಾಗಳಿಂದ ಅಥವಾ ಫಂಗಸಿಂದ ಅಥವಾ ಬೇರೆ ಇನ್ನೊಂದು ಪರೋಪಜೀವಿಗಳು ಅಂತ ಏನು ಹೇಳ್ತೀವಿ, ಮೈಕ್ರೋಬ್ಸ್ ಅಂತ ಏನು ಹೇಳ್ತೀವಿ, ಅವುಗಳ ಒಂದು ಇನ್ಫೆಕ್ಷನಿಂದ ಆದಾಗ ಏನಾಗ್ತದೆ, ಅದರಲ್ಲಿ ರಿಲೀಸ್ ಆಗ್ತಕ್ಕಂಥ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ವಿಷಕಾರಿ ಪದಾರ್ಥಗಳು ಅಂತ ಏನು ಹೇಳ್ತೀವಿ, ಅವುಗಳಿಂದ ರಿಲೀಸ್ ಆಗ್ತಕ್ಕಂಥ ವಿಷಕಾರಿ ಪದಾರ್ಥಗಳು ಕೆಚ್ಚಲಿನ ಊತಕ್ಕೆ ಕಾರಣ ಆಗ್ತದೆ, ಜ್ವರ ಬರಲಿಕ್ಕೆ ಕಾರಣ ಆಗ್ತದೆ. ಕೆಲವೊಂದು ಸಮಯದಲ್ಲಿ ನೀವೇನಾದ್ರೂ ಸೂಕ್ತ ಚಿಕಿತ್ಸೆ ಮಾಡಿಸ್ತಿಲ್ಲ ಅಂತಂದರೆ ಆ ಒಂದು ತೊಟ್ಟು ಹೋಗ್ತಕ್ಕಂಥ ಪ್ರಮೇಯಗಳು ಬರ್ತದೆ, ಅದಕ್ಕೆ ಫೈಬ್ರೋಸಿಸ್ ಅಂತ ಕರಿತೀವಿ. ಅಂತಂದರೆ ಸರಿಯಾದ ಚಿಕಿತ್ಸೆ ಅದಕ್ಕೆ ಸೂಕ್ತ ಸಮಯದಲ್ಲಿ ಆಗಲಿಲ್ಲ ಅಂತಂದರೆ ಆ ತೊಟ್ಟು ನಿರುಪಯುಕ್ತ ಆಗ್ತದೆ, 3 ತೊಟ್ಟಿನ ಹಸು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಮೇಲೆ ನಿಮಗೆ ತಿಳಿದಿರಲಿ, ಯಾವುದೇ ಒಂದು ಹಸುವಿನ ಬೆಲೆ ಅದರ ಒಂದು ಹಾಲಿನ ಉತ್ಪಾದನೆ ಮೇಲೆ ನಿರ್ಧಾರ ಆಗ್ತದೆ. ಏನಾದರೂ ಅದು 2 ತೊಟ್ಟಿನಸು 3 ತೊಟ್ಟಿನಸು ಆದರೆ 50,000 ಬಾಳ ಅಂತದ್ದು 35,000 30,000 ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ಸೊ ಇದು ಲಾಸ್ಗೆ ಅಥವಾ ನಷ್ಟಕ್ಕೆ ಕಾರಣ ಆಗ್ತದೆ. ಸೊ ಹಂಗಾಗಿ ಇದ್ರ ವಿಚಾರ ನೀವು ದಯಮಾಡಿ ಗಮನ ಇಟ್ಟು ಎಲ್ಲ ರೈತ ಬಾಂಧವರು ಸೂಕ್ತ ಗಮನ ಕೊಡಬೇಕು ತರಬೇಕಾದ್ರೆ. ಈಗ ನಮ್ಮಲ್ಲಿ ಏನಂತ ಅಂದರೆ ತೊಟ್ಟುಗಳು ಎಷ್ಟಾದ್ರು ಇರಲಿ, ಕೆಚ್ಚಲು ಒಳ್ಳೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಇರೋ ಹಾಲನ್ನು ಯಾವ ತೊಟ್ಟಾದವರು ಕರ್ಕೋಬೋದಲ್ಲ ಅಂತಕ್ಕಂಥ ಒಂದು ಕಲ್ಪನೆ ಇಲ್ಲ, ಆ ರೀತಿ ಬರೋದಿಲ್ಲ ಅಂತಾನೆ. ಯಾಕೆ ಅಂತಂದರೆ ಪ್ರತಿಯೊಂದು ತೊಟ್ಟನು ಸಪ್ರೇಟ್ ಎಂಟಿಟಿನೇ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕೇನಪ್ಪ ಅಂತಂದರೆ ಈ ತೊಟ್ಟಿಗಾಯ್ತು ಇನ್ನು 3 ತೊಟ್ಟಿಗಾಗ್ಬಿಡುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಈ ತೊಟ್ಟಲ್ಲಿರೋದು ಯಾವುದೇ ಕಾರಣಕ್ಕೂ ಇನ್ನು 3 ತೊಟ್ಟಿಗೆ ಹೋಗಲ್ಲ, ಅದು ನೀವು ಮಾಡಿದರೆ ಮಾತ್ರ. ಅದಕ್ಕೆ ನಾನು ಎಷ್ಟೋ ಸತ ಚಿಕಿತ್ಸೆಗೆ ಹೋದಾಗ ರೈತರಲ್ಲಿ ಹೇಳ್ಬಿಟ್ಟು ಬರ್ತಾ ಇರ್ತೀನಿ, ಅವ್ರಿಗೆ ಎಜುಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂತಂದರೆ ಯಾವಾಗ್ಲೂ ಏನಾದರೂ ಕೆಚ್ಚಲು ಭಾವ ಆದರೆ ಫಸ್ಟು ಚೆನ್ನಾಗಿರೋ 3 ತೊಟ್ಟುಗಳನ್ನು ಕರ್ಕೋಬೇಕು, ಕೊನೆ ಲಾಸ್ಟ್ಗೆ ಇದನ್ನೇ ಯಾವುದು ತೊಟ್ಟಲ್ಲಿ ಕೆಚ್ಚಲು ಭಾವ ಆಗಿರುತ್ತೆ ಅದನ್ನು ಸಪ್ರೇಟಾಗಿ ಕರೆದು ಊದ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮಿಕ್ಸಪ್ ಮಾಡಬಾರ್ದು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಏನಾರ ಮಿಕ್ಸಪ್ ಮಾಡ್ತು ಅಂತಂದರೆ ಅಲ್ಲಿ ಹೋಗಿ ನೀವು ಹಾಲನ್ ಡೈರಿನಲ್ಲಿ ಹಾಕಿದಾಗ ಜಾಲರಿನಲ್ಲಿ ಎಲ್ಲ ಕೆನಕೆನೆ ಥರ ಒಂದು ರೀತಿ ಎಳೆಳೆ ಥರ ಸಿಗುತ್ತೆ. ಅವನು ಹೇಳ್ತಾನೆ ಡೈರಿ ಏನೋ ಏನೋ ಸ್ವಲ್ಪ ಇದಕ್ಕೆ ಭಾವ ಆಗಿದೆ ಅನ್ಸುತ್ತಪ್ಪ ನೋಡಪ್ಪ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಹಸುಗಳು ಸ್ವಲ್ಪ ಅವತ್ತು ಸೆನ್ಸಿಟಿವ್ ಥರ ಅನಿಸುತ್ತೆ ನಿಮಗೆ, ಕೈ ಹಾಕ್ದಾಗ ಓಡಾಡೋದು ಯಾಕೆ ನೋವಾಗ್ತಿರುತ್ತಲ್ವಾ, ಹಂಗಾಗಿ ಅದು ಓಡಾಡೋದು ಕಾಲೆತ್ತದು ಹಿಂಗೆಲ್ಲ ಮಾಡುತ್ತೆ. ಸೊ ಹಂಗಾಗಿ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಆಮೇಲೆ ಆ ತೊಟ್ಟು ಜಾಸ್ತಿ ಊತ ಇರುತ್ತೆ ಬೇರೆ ತೊಟ್ಟುಗಳು ಕಂಪೇರ್ ಮಾಡಿದರೆ, ಆ ತೊಟ್ಟು ಪಿಂಡ್ ಅಂತ ಇರ್ತದೆ, ಊತ ಇರುತ್ತೆ, ಕೈ ಹಾಕ್ದಾಗ ಕಾಲೆತ್ತೆ ಮೊದಲಿಕ್ಕೆ ಪ್ರಯತ್ನ ಮಾಡ್ತದೆ, ಆ ಕಡೆ ಈ ಕಡೆ ಅದು ಡಿಸ್ಕಂಫರ್ಟ್ ಇರುತ್ತೆ, ನೋವಿರುತ್ತಲ್ಲ, ಹಾಗಾಗಿ ಸಹಜವಾಗಿ ಆ ಕಡೆಯಿಂದ ಈ ಕಡೆಗೆ ಓಡಾಡೋದು ಕಾಲೆತ್ತದು ಮಾಡ್ತಾ ಇರುತ್ತೆ ದನಗಳು. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಆ ತೊಟ್ಟನ್ನು ಸಪ್ರೇಟಾಗಿ ಕರೆದು ಹಾಕ್ಬಿಡೋದು ಒಳ್ಳೆಯದು. ಯಾಕೆಂತಂದರೆ ನಿಮಗೆ ಗೊತ್ತಿರಲ್ಲ ತೊಗೊಂಡೋಗಿ ಹಾಕ್ತೀರಾ, ಆ ಹಾಲನ್ನು ಇಂದಾಗಿ ನಿಮ್ಮ ಕೆಟ್ಟು ಹೋದಂಥ ಹಾಲಿನಿಂದಾಗಿ ಆ ಕ್ಯಾನೇ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತದೆ, ನಷ್ಟ ಎಲ್ಲರಿಗೂ ಆಗುತ್ತೆ, ಡೈರಿಗೂ ಆಗುತ್ತೆ. ಈಗ ಅದೊಂದು ಕ್ಯಾನ್ ಹೋಯಿತು ಅಂತಂದರೆ ಎಲ್ಲರಿಗೂ ಅದನ್ನು ಹಾಕ್ತಾರೆ. ಸೊ ಹಂಗಾಗಿ ನೀವು ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಂಡು ಕೆಚ್ಚುರ್ಭಾವ ಆಗಿದರೆ ಖಂಡಿತವಾಗಿ ಅದನ್ನು ಲಾಸ್ಟಿಗೆ ಕರೆದುಬಿಟ್ಟು ಊದ್ಬಿಡೋದು ಒಳ್ಳೆಯದು. ಇಮ್ಮಿಡಿಯೇಟಾಗಿ ಚಿಕಿತ್ಸೆ ಮಾಡಬೇಕು, ಅದು ತುಂಬ ಮುಖ್ಯ. ಈಗ ನಾವು ತರುವಂಥದ್ದು ಕೆಚ್ಚುರ್ಭಾವ ಕಂಡು ಬಂದರೆ ಆ ಹಸುನ ನಾವು ಕೊಂಡ್ಕೊಳ್ಳೋದು ಬೇಡ ಖಂಡಿತ. ಒಂದು ಮತ್ತೊಂದು ಏನಂತಂದರೆ ನಾವು ಇಲ್ಲ ಒಂದು 2 ದಿನ ನೀವು ಹೇಳಿದಾಗೆ ಒಂದು 3 ಬಾರಿ 4 ಬಾರಿ ಹಾಲು ಕರೆದು ನೋಡ್ತೀವಿ ಆಮೇಲೆ ನಾವು ತಗೊಳ್ತೀವಿ ಅಂದಾಗ ಕೆಲವು ರೈತರು ಆ ಥರ ಏನಾದರೂ ಮೋಸ ಮಾಡುವ ಸಂದರ್ಭ ಇದ್ದಲ್ಲಿ ಸ್ವಲ್ಪ ಹಿಂದೇಟ್ ಹಾಕ್ತಾರೆ, ಓ ಇಲ್ಲ ಇಲ್ಲ ನೀವು ಒಂದು ಸಲ ಕರೆದು ನೋಡಿ ಚೆನ್ನಾಗಿರೋ ತಗೊಳ್ಳಿ ಇಲ್ಲಾದರೂ ಬೇಡ ಅಂತ. ಅಂತಹ ಸಂದರ್ಭದಲ್ಲಿ ನಾವು ವ್ಯವಹಾರ ನಡೆಸೋದು ಬೇಡ ಅಂತ ನೀವು ಹೇಳೋದು? ನನ್ನ ಪ್ರಕಾರ ವ್ಯವಹಾರ ನಡೆಸೋದು ಸೂಕ್ತ ಅಲ್ಲ. ಯಾಕೆಂತಂದರೆ ಅವ್ರು ಅದಕ್ಕೆ ಕಾಯ್ಕೊಂಡಿರ್ತಾರೆ, ಒಂದ್ಸಲ ಕರೆದು ನೋಡ್ಬಿಟ್ಟು ಅವ್ರು ಹೇಳ್ತಾರೆ ಸಹ ಎಷ್ಟೋ ಸತ, ಅಯ್ಯೋ ಇನ್ನೊಬ್ಬ ಬಂದು ನೋಡ್ಕೊಂಡೋಗಿದ್ದೇನೆ ಸುಮ್ಮನೆ, ಅಡ್ವಾನ್ಸ್ನೂ ಕೊಟ್ಟಿದ್ದ, ನಾನೇ ಗೀಟಕ್ಕಿಲ್ಲ ಅಂತನ್ಬಿಟ್ಟು ಕೊಡ್ಲಿಲ್ಲ ಅಂತಲೂ ಹೇಳ್ತಾರೆ. ಅದನ್ನು ನಂಬ್ಕೋಬಾರ್ದು. ಯಾಕೆಂತಂದರೆ ದುಡ್ಡು ಕೊಡೋ ನೀವು, ಕಾಸಿದ್ದಂತೆ ಕಜ್ಜಾಯ ಬೇಕಾ? ಇನ್ನೊಂದು ಕಡೆ ನೋಡಿದ್ರಾಯ್ತು, ಅವರ ಒಂದು ಬಣ್ಣದ ಮಾತುಗಳಿಗೆ ಮರಳಾಗಿ ಯಾವುದೇ ಕಾರಣಕ್ಕೂ ಹಸು ಖರೀದಿ ಮಾಡೋದು ತುಂಬಾ ಅನುಭವಸ್ಥರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋದು ಮುಖ್ಯ. ಅವ್ರು ಯಾರು ಏನಾರು ಹೇಳ್ಕೊಳ್ಳಿ, ಈಗ ಮಧ್ಯವರ್ತಿಗಳು ಏನು ಸುಮ್ಮನೆ ಬರಲ್ಲ, ಅವರು ಅವ್ರ ಹತ್ರನೂ ಕಮಿಷನ್ ಇಸ್ಕೊಂತಾರೆ, ನಿಮ್ಮ ಹತ್ರನೂ ಇಸ್ಕೊಂತಾರೆ. ಸೊ ಹಂಗಾಗಿ ನಿಮ್ಮ ಒಂದು ಮನಸ್ತೃಪ್ತಿ ಆಗಬೇಕು. ಹೌದು ಹೌದು, ನಾನು ಹೆಸರನ್ನ ತಗೋಬೋದು, ನಾನು 2 ಸತ ಕರೆದಿದ್ದೀನಿ ಸರ್, ನಮಗೆ ಕ್ಲೀನಾಗಿ ಕರೆಸ್ಕೋತಿದೆ, ಕರೆಕ್ಟಾಗಿ ಹಾಲು ಬಂದಿದೆ ಅಂತ ಮನವರಿಕೆಯಾಗಿ ನಿಮ್ಮ ಮನಸ್ಸು ಸಮಾಧಾನ. ಯಾರೋ ಡಾಕ್ಟರ್ ಹೇಳೋದನ್ನು ನೀವೇನು ಕೇಳಬೇಕಾಗಿಲ್ಲ, ಮಧ್ಯವರ್ತಿ ಹೇಳೋದನ್ನು ಕೇಳಬೇಕಾಗಿಲ್ಲ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತಾ ಖರೀದಿ ಇವೆಲ್ಲ ಗಮನಿಸ್ಬೇಕು. ಇದೆಲ್ಲ ಗಮನಿಸ್ಕೋಬೇಕು, ಯಾಕೆಂದ್ರೆ ನಾವು ಒಂದು ಹರಿದು ಹೋಗುವಂತ ಬಟ್ಟೆ ತಗೋಬೇಕಂದ್ರೆ 4 ಅಂಗಡಿ ಸುತ್ತಿ ಯಾವ್ದು ಚೆನ್ನಾಗಿದೆ ಯಾವ್ದು ಕಡಿಮೆ ಇದು ಅಂತ ನೋಡೇ ತಗೊಳ್ಳೋದು. ಇದು ಜೀವನವನ್ನೇ ಕಟ್ಕೊಳ್ಬೇಕಾದಂತ ಒಂದು ಪ್ರಕ್ರಿಯೆ ಇದ್ದಾಗ ಇಂಥವನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಿ ನೋಡಿ ನಮ್ಮ ಮನಸ್ಸಿಗೆ ಸಮಾಧಾನ ಆದರೆ ತಗೊಂಡ್ಬರ್ಬೇಕು, ಇದು ನನ್ನ ಅಭಿಪ್ರಾಯ. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಏನಾದರೆ ಒಂದು ತೆನೆ ಹಸುವನ್ನು ನಾವು ಗೊತ್ತು ಮಾಡಿಕೊಂಡು ತರ್ಕೊಬರ್ತೀವಿ, ಒಂದು 8 ತಿಂಗಳು ಅಥವಾ 7 ತಿಂಗಳು, ಹೌದು ಅವ್ರು ಹೇಳಿರೋದು ನಿಜ, ಒಂದೆರಡು ತಿಂಗಳು ನಾವು ನೋಡ್ಕೋಬೇಕಾಗತ್ತೆ ಅಂತ ಅಂದ್ಕೊಳ್ಳೋಣ, ಅಥವಾ ಗರ್ಭಧರಿಸಿದ ದಿನದಿಂದಲೂ ಅಂತ ಅಂದ್ಕೊಳ್ಳೋಣ, ಈ ಒಂದು ತೆನೆ ಹಸುವನ್ನು ನಾವು ಯಾವ ರೀತಿಯಲ್ಲಿ ನಿಗಾ ನೋಡಬೇಕಾಗುತ್ತೆ, ಅದಕ್ಕೆ ಯಾವ ರೀತಿಯಾದ ಒಂದು ಆಹಾರ ಕ್ರಮ ಆಗ್ಬೋದು, ಬೇರೆ ರೀತಿಯಾದ ಔಷಧೋಪಚಾರ ಆಗ್ಬೋದು, ಯಾವ ರೀತಿಯಲ್ಲಿ ನಾವು ನಿಗಾ ವಹಿಸ್ಬೇಕು ಅದಕ್ಕೆ? ಈ ತೆನೆ ಹಸುಗಳ ವಿಚಾರದಲ್ಲಿ ಮಾತಾಡೋದಾದರೆ ಕೃತಕ ಗರ್ಭಧಾರಣೆ ನಡೆಸಿದಂಥ 45 ದಿವಸಕ್ಕೇ ನುರಿತ ಪಶುವೈದ್ಯರು ಫಲ ಆಗಿದೆಯಾ ಇಲ್ವಾ ಅಂತ ಹೇಳ್ಬೋದು. ಆನೆನೇ ಅವರೇಜ್ ಯಾರಾದರೂ ಚೆಕ್ ಮಾಡಲಿ, 2 ತಿಂಗಳಿಂದ 3 ತಿಂಗಳು ಖಂಡಿತ ಗರ್ಭಧಾರಣೆ ಆದ 2 ತಿಂಗಳಿಂದ 3 ತಿಂಗಳ ಗಂಟ ಫಲ ಆಗಿದೆಯಾ ಹಸು ಇಲ್ವಾ ಅಂತ ಕಡ ಖಂಡಿತವಾಗಿ ಹೇಳ್ಬೋದು. ಫಲ ಆಗಿದೆ ಅಂತ ಕನ್ಫರ್ಮ್ ಆದ ನಂತರ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗ್ತದೆ. ಒಂದೇನಪ್ಪ ಅಂತಂದರೆ 5 ತಿಂಗಳವರೆಗೆ ಭ್ರೂಣದ ಬೆಳವಣಿಗೆ ಅಷ್ಟಾಗಿ ಇರೋದಿಲ್ಲ. 5 ತಿಂಗಳು ಆದ ನಂತರ 9 ತಿಂಗಳವರೆಗೆ ಭ್ರೂಣದ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗೋದ್ರಿಂದ 5ನೇ ತಿಂಗಳ ನಂತರ ಸ್ವಲ್ಪ ಆಹಾರದಲ್ಲಿ ನಾವು ಹೆಚ್ಚುವರಿಯಾಗಿ ಕೊಡಬೇಕಾಗ್ತದೆ. 5 ತಿಂಗಳ ಆದ ನಂತರ 1 ಕೆಜಿ ತಿಂಡಿ ಮಿಶ್ರಣ ಅಂತ ನಾವೇನು ಹೇಳ್ತೀವಿ, ಪಶು ಆಹಾರ ಅಂತ ಏನು ಹೇಳ್ತೀವಿ, 1 ಕೆಜಿ ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ಸೊ ಎಷ್ಟೋ ಜನ ಅನ್ಕೋತಾರೆ, ಹಳ್ಳಿಗಳ ಕಡೆ ಒಂದು ನಾನು ಸುಮಾರು ಮನೆಗಳಿಗೆ ವಿಸಿಟ್ ಹೋದಾಗ ಅಂತ ಇರ್ತಾರೆ, ಸರ್ ಈಗ ನಾವು ಕರು ಹಾಕಿದೆ 2 ತಿಂಗಳಾಗಿದೆ 3 ಹೀಟು ಬಂದಿತ್ತು ಸರ್, ಕೊಡಿಸ್ತಿಲ್ಲ, ಯಾಕೆ ಕೊಡಿಸ್ತಿಲ್ಲ ನೀವು ಅಂತ ಕೇಳಿದರೆ, ಸರ್ ಹಾಲು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಫಲಕ್ಕೆ ಕೊಡಿಸ್ತಿಲ್ಲ ಅಂತಾರೆ. ಒಂದು ಮುಖ್ಯವಾದ ವಿಚಾರ ಏನಪ್ಪ ತಿಳ್ಕೊಬೇಕು ಅಂತಂದರೆ, 2-3 ತಿಂಗಳ ಒಳಗಡೆ ಹಸು ಹೀಟಿಗೆ ಬಂದಾಗ, ಬೆದೆಗೆ ಬಂದಾಗ, ಅಂದರೆ ನೀವು ಹೇಳ್ತಾ ಇರೋದು ಒಂದು ಕರು ಹಾಕುತ್ತೆ, ಆ ಕರು ಹಾಕಿದ ನಂತರ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಒಂದು ಕರು ಹಾಕಿದ ನಂತರದ 2 ತಿಂಗಳು ಅಥವಾ 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ನೀವು ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಹೌದು ಹೌದು ಹೌದು, ಯಾಕೆ ಈಗ ಒಳ್ಳೆ ಕಂಡೀಷನ್ ಅಂದರೆ ಉತ್ತಮವಾಗಿ ಪೋಷಕಾಂಶಗಳ ಒಂದು ಎಲ್ಲನೂ ಕೊಟ್ಟು ತಿಂಡಿಯನ್ನೆಲ್ಲ ಕೊಟ್ಟು ಸಾಕಿರ್ತಕ್ಕಂಥ ಹಸು ಕರು ಹಾಕಿದ 20-21 ದಿವಸಕ್ಕೇ ಫಸ್ಟ್ ಪ್ರಥಮ ಬೆದೆಗೆ ಬಂದುಬಿಡುತ್ತೆ. ಚೆನ್ನಾಗಿ ನೋಡ್ಕೊಂಡಿದ್ರೆ ಅದನ್ನು ಆಹಾರ ಪದ್ಧತಿ ವಿಚಾರ ಹೇಳಬೇಕಾದ್ರೆ ನಾನು ಹೇಳ್ತೀನಿ, 21 ದಿವಸಕ್ಕೇ ಬರುತ್ತೆ, ಆಗ ಕೊಡಿಸೋದು ಬೇಡ ಸ್ವಲ್ಪ, ಯಾಕೆಂದರೆ ಸೆಕ್ಷುಯಲ್ ರೆಸ್ಟ್ ಅನ್ನೋದು ಬೇಕಾಗ್ತದೆ. ಸೊ ಹಂಗಾಗಿ 2-3 ತಿಂಗಳ ಅವಧಿ ಏನಿದೆ ಈ ಹಂತದಲ್ಲಿ ಬೆದೆಗೆ ಬಂದಂಥ ಹಸುಗಳಿಗೆ ಕೃತಕ ಗರ್ಭಧಾರಣೆ ನಡೆಸಿದ್ರೆ ಪಟ್ ಅಂತ ನಿಂತ್ಕೊಡುತ್ತೆ, ಫಲ ನಿಂತ್ಕೊಡುತ್ತೆ. ಅಂದರೆ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಅಂತ ಏನು ಹೇಳ್ತೀವಿ, ಫಲಿತ ಆಗ್ತಕ್ಕಂಥ ಶೇಕಡವಾರು ತುಂಬ ಜಾಸ್ತಿ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ, ಸಾರ್ ಕೊಡಿಸ್ಬಿಟ್ರೆ ಕಾಲು ಕಡಿಮೆ ಆಗೋಯ್ತದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಮುಂದಸತ್ತು ಕೊಡಿಸ್ಕೊಳೋ ಆಚೆ ಸತ್ತು ಕೊಡಿಸ್ಕೊಳೋ. ಆಮೇಲೆ ಎಷ್ಟೋ ಜನಕ್ಕೆ ಸರಿಯಾಗಿ ಈ ತಿಂಡಿಗೆ ಕೊಡಲಿಲ್ಲ ಅಂತಂದರೆ 3 ತಿಂಗಳಾದಮೇಲೆ ಈಟಿಗೆ ಬರಲ್ಲ, ಆಮೇಲೆ ನಮ್ಮ ಹತ್ರ ಬರ್ತಾರೆ, ಸರ್ ಇದು ಕರ ಹಾಕಿ 3 ತಿಂಗಳಾಗಿದೆ ಸರ್, 4 ತಿಂಗಳಾಗಿದೆ ಸರ್, ಈಟಿಗೆ ಬರಲಿಲ್ಲ ಸರ್ ಅಂತ. ಸೊ ಈ ವಿಚಾರ ಗೊತ್ತಿರಲ್ಲ. ಆಮೇಲೆ ಒಂದೇನಪ್ಪ ಅಂತಂದರೆ, 4 ತಿಂಗಳು 5 ತಿಂಗಳು 6 ತಿಂಗಳು ಮುಂದೆ ಹೋಗ್ತಾ ಇತ್ತು ಅಂತಂದರೆ ಬೆದೆಗೆ ಬರ್ತಕ್ಕಂಥ ಕೆಲಸದ ಚಾನ್ಸಸ್ಸೇ ಕಡಿಮೆ ಆಗ್ತದೆ. ಬೆದೆಗೆ ಬಂದರೂ ಸಹ ನಾವು ಕೃತಕ ಗರ್ಭಧಾರಣೆ ನಡೆಸಿದಾಗ ಕನ್ಸೆಪ್ಷನ್ ರೇಟ್ಸು ಕಡಿಮೆ ಆಗ್ತಾ ಹೋಗ್ತದೆ, ಫಲಿತ ಆಗ್ತಕ್ಕಂಥ ಶೇಕಡವಾರು ಕಡಿಮೆ ಆಗ್ತಾ ಹೋಗ್ತದೆ. ಹಂಗಾಗಿ ರೈತ ಬಾಂಧವರು ಏನಪ್ಪ ತಿಳ್ಕೊಬೇಕು ಅಂತಂದರೆ, ಒಂದು ಹಸುವಿನಿಂದ ಮ್ಯಾಕ್ಸಿಮಮ್ ಹಾಲು ತಗೋಬೇಕು, ಲಾಭದಾಯಕವಾಗಿ ಹೈನುಗಾರಿಕೆ ನಡೆಸಬೇಕು ಅಂತಂದರೆ ಹಸು ಕರು ಹಾಕದ 2-3 ತಿಂಗಳ ಒಳಗಾಗೆ ಬರ್ತಕ್ಕಂಥ ಬೆದೆನಲ್ಲಿ ಕೃತಕ ಗರ್ಭಧಾರಣೆ ನಡೆಸಿ ಆದಷ್ಟು ಬೇಗ ಹಸುನ ಫಲ ಮಾಡ್ಕೊಳ್ಳೋ ನೋಡ್ಕೊಳ್ಳಿ. ನೀವು ತಿಂಡಿ ಕೊಡೋದು ಕೊಡ್ತಾ ಇರ್ತೀರ, ಹಾಲು ಕರಿತಾ ಇರ್ತದೆ, ಅದಕ್ಕೆ ತಿಂಡಿ ಕೊಡ್ತಾ ಇರ್ತಾರೆ, ಎಕ್ಸ್ಟ್ರಾ ಏನು ಕೊಡಬೇಕಾಗಿಲ್ಲ. ಅದು ಹಾಲಿನ ಪ್ರಮಾಣ ಏನು ಕಡಿಮೆ ಆಗಲ್ಲ, ಖಂಡಿತ ಕಡಿಮೆ ಆಗಲ್ಲ. ಕರೆಕ್ಟಾಗಿ ತಿಂಡಿ ಪ್ರಮಾಣ ಏನು ಕೊಡ್ತಾ ಇದ್ದಾರೆ ಅದನ್ನು ಮೈಂಟೈನ್ ಮಾಡ್ಕೋತು ಅಂತಂದರೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ನೀವು ತಿಂಡಿ ಪ್ರಮಾಣನ ಯಾವಾಗಪ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾನು ಮೊದಲೇ ತಿಳಿಸ್ದಂತೆ 5 ತಿಂಗಳ ಮೇಲೆ ಭ್ರೂಣದ ಒಂದು ಬೆಳವಣಿಗೆ ಜಾಸ್ತಿ ಜೋರಾಗಿ ಆಗ್ತದೆ, ಆವಾಗ 1 ಕೆಜಿ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ 7 ತಿಂಗಳಿಗೆ ನೀವು ಹಾಲನ್ನು ನಿಲ್ಲಿಸಬೇಕು. ಯಾಕೆ ಇದನ್ನು ನಿಲ್ಲಿಸಬೇಕು, ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಇದನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರನ ನಾನು ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತಂದರೆ, ಈಗ 6.5 ತಿಂಗಳು ಆಗ್ತಿದ್ದಂಗೆ ನೀವು ತಿಂಡಿ ಕೊಡೋದನ್ನು ಸ್ವಲ್ಪ ನಿಲ್ಲಿಸಬೇಕು. ಇಲ್ಲ ಅಂದರೆ ತಿಂಡಿ ಕೊಡ್ತಾನೆ ಇರ್ತೀರ, ಹಾಲು ಬರ್ತಾನೆ ಇರ್ತದೆ. ಎಷ್ಟೋ ಜನ ಅಂತಾರೆ, ಸಾರ್ ಇನ್ನೂ 3.5 ಲೀಟರ್ ಹಾಲು ಕರೀತಾ ಇದೆ, ಹೆಂಗೆ ಸಾರ್ ನಿಲ್ಲಿಸ್ಬಿಡೋದು, ನಿಲ್ಲಿಸ್ಬಿಟ್ರೆ ಒಂಥರ ಸಮಸ್ಯೆ ಆದದೇನೋ ಅಂತ ನನ್ನ ಭಾವನೆ ಅಂತ. ಅದಕ್ಕೆ ನಾನೇನು ಹೇಳ್ತೀನಿ ನೋಡಪ್ಪ, ಸಡನ್ನಾಗಿ ನಿಲ್ಲಿಸೋದಲ್ಲ, 6 ತಿಂಗಳಿಂದನೇ ಶುರು ಮಾಡಬೇಕು. ತಿಂಡಿ ಪ್ರಮಾಣ ಕೊಡೋದನ್ನು ನಿಲ್ಲಿಸ್ಬಿಡ್ಬೇಕು, ಬರೀ ಒಣಲ್ಲೂ ನೀರಲ್ಲಿ ಇರಿಸ್ಬೇಕು. ನೀವು ತಿಂಡಿ ಕೊಡ್ತಾ ಹೋದರೆ ಹಾಲು ಬರ್ತಾನೆ ಇರ್ತದೆ, ನಿಲ್ಲಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಸಡನ್ನಾಗಿ ನಿಲ್ಲಿಸ್ಬೇಡಿ, ಈಗ 2 ಹೊತ್ತು ಕರೀತಾ ಇರ್ತೀರ, 1 ಹೊತ್ತು ಮಾಡ್ಕೊಳ್ಳಿ, ಅದನ್ನು 1 ವಾರ ಮಾಡಿ, ಅದಾದ ನಂತರ 2 ದಿವಸಕ್ಕೆ ಒಂದು ಸತ ಕರೀರಿ, ಆಮೇಲೆ 3 ದಿವಸಕ್ಕೆ ಒಂದು ಸತ ಕರೀರಿ, ಆಮೇಲೆ ನಿಲ್ಲಿಸ್ಬಿಡಿ. ಆಮೇಲೆ ಅದು ಡ್ರೈ ಆಗಿ ಕೆಚ್ಚಲೆಲ್ಲ ಸುಂಡ್ಕೊಂಡ ನಂತರ 10 ದಿವಸ ಆದಮೇಲೆ ಮತ್ತೆ ತಿನ್ಲಿಕ್ಕೆ ಕೊಡೋಕೆ ಶುರು ಮಾಡಿ, ಈ ಥರ ಮಾಡಿ. ಇಲ್ಲಾಂದರೆ ಏನಾಗ್ತದೆ, ನೀವು ಸಡನ್ನಾಗಿ ಹಾಲು ನಿಲ್ಲಿಸೋದ್ರಿಂದ, ನಾನು ಕೆಚ್ಚಲು ಬಾವು ಬಗ್ಗೆ ಹೇಳಿದ್ದೀನಿ, ಕೆಚ್ಚಲು ಬಾವು ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಇದನ್ನು ಯಾಕೆ ಮಾಡಬೇಕು, ಹಸುಗಳಿಗೆ 2 ತಿಂಗಳು ರೆಸ್ಟನ್ನು ಏನಕ್ಕೆ ಕೊಡಬೇಕು, ಹಾಲನ್ನು ಏನಕ್ಕೆ ನಿಲ್ಲಿಸಬೇಕು ಅನ್ನೋ ವಿಚಾರ ತಿಳ್ಕೊಳ್ಳೋದಾದರೆ, ನೀವು ರೈತರು ನಿಮಗೆ ಗೊತ್ತಿರುತ್ತೆ, ಈಗ ಒಂದು ನಾಟಿ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಒಂದಷ್ಟು ಗೊಬ್ಬರ ಹಾಕಬೇಕು. ಇಲ್ಲ ಅಂದರೆ ಕೆಲವೊಂದು ಸತೆ ಕೆಲವೊಂದು ರೈತರು ಏನು ಮಾಡ್ತಾರೆ, ಈ ಚಂಬೆ ಬಿತ್ತಾರೆ, ಚಂಬೆ ಬಿತ್ತುಬಿಟ್ಟು ಬೆಳೆಸಿದ ನಂತರ ಅದನ್ನ ಹದ ಮಾಡಿ, ಹಸಿರೆಲ್ಲ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ಅದನ್ನು ಪ್ರಿಪೇರ್ ಮಾಡ್ತಾರೆ, ಭೂಮಿನ ಹದ ಮಾಡ್ತಾರೆ. ಅದೇ ರೀತಿ ಹಸುಗಳಿಗೆ 7 ತಿಂಗಳು ಫಲ ಆದಾಗ ಹಾಲನ್ನು ನಿಲ್ಲಿಸೋದ್ರಿಂದ ಏನಾಗ್ತದೆ, ಹಾಲು ಉತ್ಪತ್ತಿ ಮಾಡತಕ್ಕಂಥ ಜೀವಕೋಶಗಳಿಂದ ಪುನಶ್ಚೇತನಗೊಳ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಎಷ್ಟೋ ಸತ ನಾನು ಹೋಗಿ ನನ್ನ ಅನುಭವಕ್ಕೆ ಬಂದಿರೋದು, ಸಾರ್ ಓದ್ ಕರವನ್ನಷ್ಟು ಈ ಸತ ಹಾಲು ಬರ್ತಾ ಇಲ್ಲ ಸರ್, ನಾನು ಸುಮ್ಮನೆ 8 ತಿಂಗಳಿಗೆ ಹಾಲು ನಿಲ್ಲಿಸ್ದಿಯಪ್ಪ, ಓ ಸತ ಎಷ್ಟು ಕರಿತಾ ಇತ್ತು, ಈ ಸತ ಎಷ್ಟು ಕರಿತಾ ಇದೆ ಸಾರ್, ಓ ಸತ 10 ಲೀಟ್ರ್ ಬರ್ತಾ ಇತ್ತು ಸರ್, ಈ ಸತ 5-6 ಲೀಟ್ರ್ ಸರ್ ನಿಂತೋಯ್ತು, ಓ ಸತ ಎಷ್ಟು ತಿಂಗಳು ಕರೆದಿಯಪ್ಪ ಅಂತ ಕೇಳಿದರೆ, ಸಾರ್ 8-8.5 ತಿಂಗಳ ಗಂಟನು ಕರೆದುಬಿಟ್ಟೆ ಸರ್, ನನಗೆ ಗೊತ್ತಾಗಲಿಲ್ಲ, ಈ ಥರ ಕೆಲವೊಂದು ಉತ್ತರಗಳು ಬಂದಿವೆ. ಹಂಗಾಗಿ ನೀವು ಅದನ್ನು ಮೈದುಂಬಿಸ್ತಿಲ್ಲ ಅಂದರೆ, ಹಸುನ ಮೈದುಂಬಿಸ್ತಿಲ್ಲ, ಅದನ್ನು ರೆಸ್ಟ್ ಕೊಡಲಿಲ್ಲ ಅಂತಂದರೆ, ಈಗ ಅದನ್ನು ಚೆನ್ನಾಗಿ ಮೈದುಂಬಿಸಿದ್ರೆ ಮಾತ್ರ, ಈಗ 2 ತಿಂಗಳು ನೀವು ರೆಸ್ಟ್ ಕೊಟ್ಟು ಮೈದುಂಬಿಸಿದ್ರೆ ಹಸು ಚೆನ್ನಾಗಾಗ್ತದೆ, ಹಸು ಹಾಲು ಒಳ್ಳೆ ಕರೀಲಿಕ್ಕೆ ಇಳುವರಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ಎಷ್ಟೋ ಜನ ಅಂತಾರೆ, ಸರ್ ಅದು ಹಾಲು ಕರಿತಾ ಇಲ್ವಲ್ಲ, ತಿಂಡಿಯಾಗಿ ಕೊಡಬೇಕು. ಅದನ್ನು ದಯಮಾಡಿ ಮಾಡಬಾರ್ದು. ಅದನ್ನು 2 ತಿಂಗಳ ಅವಧಿನಲ್ಲೂ ಸಹ ತಿಂಡಿ ಕೊಡಬೇಕು. 2-2.5 kg ಕೊಟ್ಟು ಅವುಗಳ ಒಂದು ತಿಂಡಿಯನ್ನು ನಿಲ್ಲಿಸಬೇಕು ಅಂತ ಸಂದರ್ಭ ಯಾವಾಗ ಅಂದ್ರೆ 6 ತಿಂಗಳಿಂದ 7 ತಿಂಗಳವರೆಗೆ ಹಾಲು ನಿಲ್ಲಿಸಬೇಕು. ನಿಲ್ಲಿಸಕ್ಕೋಸ್ಕರ, ಡ್ರೈ ಮಾಡ್ಲಿಕ್ಕೋಸ್ಕರ, ಹಸುನ ಡ್ರೈ ಮಾಡ್ಲಿಕ್ಕೋಸ್ಕರ ತಿಂಡಿ ನಿಲ್ಲಿಸಬೇಕು. ವಿನ ಅದು ಕೆಚ್ಚಲೆಲ್ಲ ಸುಂಡ್ಕೊಂಡು ಎಲ್ಲ ಒಂದು ಲೆವೆಲ್ಗೆ ಬಂದ ನಂತರ ಮತ್ತೆ ತಿಂಡಿ ಶುರು ಮಾಡಬೇಕು. ಈ 2 ತಿಂಗಳ ಅವಧಿನಲ್ಲಿ ಕೊಡ್ತಕ್ಕಂಥ ಒಂದು ಪೋಷಕಾಂಶಗಳು ಹಸುನ ಮೈದುಂಬಿತು ಅಂತಂದರೆ ಮುಂದಿನ ಕರಾವಿಗೆ ರೆಡಿ ಮಾಡ್ತದೆ. ಆಮೇಲೆ ಅದು ಒಂಥರ ಚೈನ್ ಲಿಂಕ್ ಇದ್ದಂಗೆ ಅಂತಾನೆ. ಮೈದುಂಬಿಸ್ತು ಅಂತಂದರೆ ಅದು ಕರೆಕ್ಟಾಗಿ ಹಾಲು ಕರೀಲಿಕ್ಕೆ ಶುರು ಮಾಡ್ತದೆ, ಹಾಲು ಸಡನ್ನಾಗಿ ಡೌನ್ ಆಗಲ್ಲ. ಈಗ ಹಾಲು 15 ದಿವಸಕ್ಕೆ ಪೀಕ್ ಆಗ್ತಾ ಹೋಗ್ತದೆ, ಮತ್ತೆ 2 ತಿಂಗಳು ಸರಿಯಾಗಿ ಒಂದೇ ಮಟ್ಟ ಕರೀತೆ, ಆಮೇಲೆ ಡೌನ್ ಆಗ್ತಾ ಹೋಗ್ತದೆ, ಆಮೇಲೆ ಕರೆಕ್ಟಾಗಿ ಬೆದೆಗೆ ಬರ್ತದೆ. ನೀವೇನಾದ್ರೂ ತಿಂಡಿ ಕೊಡದೆ ಏನಾದ್ರೂ ಹೊಸ ಸುಂಡಿಸ್ತು ಅಂತಂದರೆ ಬೇರೆ ಬೇರೆ ಥರ ಸಮಸ್ಯೆಗಳಾಗ್ತದೆ. ಒಂದನೇದು ಸತ್ತೆ ಬಿಡದೇ ಇರ್ಬೋದು, ಕರು ಹಾಕೋಕ್ಕೆ ಸಮಸ್ಯೆ ಆಗ್ಬೋದು. ಕರು ಹಾಕಿದ ನಂತರ ಯೂಶಲಿ 24 ಗಂಟೆ ಟೈಮ್, 6-8 ಗಂಟೆ ಯೂಶಲಿ ಬಿದ್ದೋಗುತ್ತೆ. 24 ಗಂಟೆ ಟೈಮ್ ಒಳಗಡೆನೂ ಹಸು ಕರು ಸತ್ತೆ ಬಿಡಲಿಲ್ಲ ಅಂತಂದರೆ ಸತ್ತೆ ತೆಗೆಸ್ಬೇಕು, ಗರ್ಭಕೋಶದಲ್ಲಿ ನಂಜಾಗೋದು, ಇನ್ಫೆಕ್ಷನ್ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳಾಗ್ತದೆ. ಆಮೇಲೆ ಸರಿಯಾಗಿ ಅದು ಗರ್ಭಕೋಶ ಸುಂಡ್ಕೊಳ್ಳಲ್ಲ, ಇನ್ವಲ್ಯೂಷನ್ ಅಂತ ಕರಿತೀವಿ. ಯೂಶಲಿ ಕರು ಹಾಕೋದು 15 ದಿವಸಕ್ಕೇ ಗರ್ಭ ಸುಂಡ್ಕೋಬೇಕು, ಆ ಪ್ರಕ್ರಿಯೆ ಸರಿಯಾಗಲ್ಲ. ಆಮೇಲೆ ಯಾವಾಗ ಇದು ಸರಿಯಾಗಲ್ವೋ ಮುಂದಿನ ಬೆದೆಗೆ ಬರಲಿಕ್ಕೆ ಸಮಸ್ಯೆ ಆಗ್ತದೆ. ಬೆದೆಗೆ ಬರಲಿಲ್ಲ ಅಂತಂದರೆ ಮತ್ತೆ ಫಲ ಆಗ ಸಮಸ್ಯೆ ಆಗುತ್ತೆ. ಫಲ ಯಾವಾಗಲಿಲ್ಲ ನಿಮಗೆ ಹೈನುಗಾರಿಕೆ ಬೇಸರ ಆಗ್ತದೆ, ಲಾಭದಾಯಕ ಆಗಲ್ಲ. ಸೊ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ ಅಂತಾನೆ. ಹಾಗಾಗಿ ಎಲ್ಲನೂ ಕರೆಕ್ಟಾಗಿ ತಿಳ್ಕೊಂಡು ಈ ವಿಚಾರಗಳನ್ನ ಅನುಸರಿಸ್ತಾ ಬಂತು ಅಂತಂದರೆ ಖಂಡಿತವಾಗಿ ಹೈನುಗಾರಿಕೆ ಲಾಭದಾಯಕ ಆಗ್ತದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೊಂದು ಏನಪ್ಪ ಅಂತಂದರೆ, ಈ ಕರು ಹಾಕಬೇಕಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೆಲವ್ರಿಗೆ ಅನುಭವ ಇರಲ್ಲ. ಈಗ ಮಾಮೂಲಿ ನಾಟಿ ಹಸುಗಳು ಮನೆಯಲ್ಲೇ ಕರು ಹಾಕ್ಕೊಳ್ತಾ ಇದ್ದೋ ಹೇಗೋ ಅದ್ರ ಕರುವನ್ನು ನಿಭಾಯಿಸ್ತಾ ಇದ್ರು. ಆದರೆ ಇತ್ತೀಚಿನ ಈ ಹೈಬ್ರಿಡ್ ತಳಿಗಳ ವಿಷಯ ಬಂದಾಗ ಇವುಗಳು ಕರು ಹಾಕುವಂಥ ಸಂದರ್ಭದಲ್ಲಿ ರೈತರು ಯಾವೆಲ್ಲ ಪ್ರಮುಖ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಅಥವಾ ಹತ್ತಿರದ ಪಶುವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಬೇಕಾ, ಅಥವಾ ಅವ್ರನ್ನಗೆ ವಿಷಯ ತಿಳಿಸ್ಬೇಕಾ ಈ ಥರ ಕರು ಹಾಕುವಂಥ ಸಂದರ್ಭ ಬಂದಿದೆ ಅಂತವಾ, ಅಥವಾ ಅವರೇ ನಿಗಾ ನೋಡಬಹುದಾ ಹೇಗೆ? ಉತ್ತಮ ಪ್ರಶ್ನೆ. ಏನಪ್ಪಾ ಅಂತಂದರೆ, ಈಗ ಕರು ಹಾಕಬೇಕಾದ್ರೆ ಕೆಲವೊಂದು ಚಿಹ್ನೆಗಳು ಪ್ರದರ್ಶನ ಮಾಡ್ತದೆ. ಅರುಕುಚ್ಚ ಒಯ್ದು ಅಂತಾರೆ, ಗಳಗುನ ಹಸ್ತಗುಚ್ಚ ಒಯ್ದು, ಕೆಡ್ಕೊಳ್ಳೋದು, ಹೇಳೋದು, ಹೊಟ್ಟೆ ನೋವು ಬಂದಿದೆ ಅಂತ ಅರ್ಥ. ಸೊ ಅದಾದ ನಂತರ ಯೂಶಲಿ ಉಚ್ಚ ಪೊಟ್ಲೆ ಬರ್ತದೆ, ಉಚ್ಚ ಪೊಟ್ಲೆ ಅಂತ ಹೇಳಿ ಕರೀತಾರೆ ಅದು. ಆಮೇಲೆ ಆ ಸ್ಯಾಕ್ಸು ಹೊರಗಡೆ ಬಂದ ನಂತರ ಯೂಶಲಿ ಅದು ಒಡೆದೋಗ ನಂತರ 1/2 ಗಂಟೆಯಿಂದ 1 ಗಂಟೆ ಒಳಗಡೆ ಏನಾದ್ರು ಕರು ಬರಲಿಲ್ಲ ಅಂತಂದರೆ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕು. ಇಮ್ಮಿಡಿಯೇಟ್ ಪಶುವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ಕೆಲವೊಂದು ಸಲ ಅನುಭವಿ ರೈತರು ಏನಾದರೂ 2 ಕಾಲು ತಲೆ ಬತ್ತು ಅಂದರೆ ಒಂದು ಸ್ವಲ್ಪ ಹರಳೆಣ್ಣೆನ ಮರಳು ಒಳಗಡೆಗೆಲ್ಲ ಹಾಕಿ ನಿಧಾನವಾಗಿ ಕೇಳ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ, ಅಸಿಸ್ಟೆನ್ಸ್ ಮಾಡಲಿ. ಏನಾದ್ರೂ 1/2 ಗಂಟೆಯಿಂದ 1 ಗಂಟೆ ಒಳಗಡೆ ಉಚ್ಚ ಪೊಟ್ಲೆ ಒಡೆಯೋದ ನಂತರನೂ ಸಹ ಏನಾದರೂ ಕರು ಬರಲಿಲ್ಲ ಅಂದರೆ ಏನಾದರೂ ಪಾರ್ಷಲ್ ಡಿಫೆಕ್ಟ್ಸ್ ಇರ್ಬೋದು. ಕೆಲವೊಂದು ಸತಿ ಏನಾಗುತ್ತೆ, ಕತ್ತು ಒಂದು ಕಡೆ ತೀರ್ಕೊಂಡಿರುತ್ತೆ, 2 ಕಾಲು ನೆಟ್ಟಕ್ಕೆ ಬಂದಿರಲ್ಲ, 1 ಕಾಲು ಹಿಂದ್ಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲ ಸರಿಪಡಿಸಿ ಇಮ್ಮಿಡಿಯೇಟಾಗಿ ಕರು ತೆಗಿಬೇಕಾಗ್ತದೆ. ಇಲ್ಲಾಂದರೆ ಇವರು ನೆಗ್ಲೆಕ್ಟ್ ಏನಾರ ಮಾಡ್ತು ಅಂತಂದರೆ ಕರು ಸಾಯ್ತಕ್ಕಂಥ ದಮ್ ಕಟ್ಟಿ ಸಾಯ್ತಕ್ಕಂಥ ಒಂದು ಸಂದರ್ಭಗಳಿರ್ತದೆ. ಸೊ ಹಂಗಾಗಿ 1/2 ಗಂಟೆಯಿಂದ 1 ಗಂಟೆ ಒಳಗಡೆ ಏನಾರ ಕರು ಹಾಕಲಿಲ್ಲ, ತುಂಬ ಏನೋ ತುಂಬ ಸಮಸ್ಯೆ ಪಡ್ತಾ ಇದೆ, ತುಂಬ ಸ್ಟ್ರೈನಿಂಗ್ ಆಗ್ತಾ ಇದೆ, ತುಂಬ ಒದ್ದಾಡ್ತಾ ಇದೆ ಅಂತಂದರೆ ಸಂಪರ್ಕ ಮಾಡೋದು ಒಳ್ಳೆಯದು. ಏನಾದ್ರು ಅನುಭವ ಇದ್ದರೆ ಖಂಡಿತ ಅವ್ರು ಸ್ವಲ್ಪ ಹಸುಗೆ ಹೆಲ್ಪ್ ಮಾಡಿ ಕರು ತೊಗೊಂಡ್ಬಿಡ್ಬೋದು. ಎಷ್ಟೋ ಜನ ಮಾಡ್ತಾರೆ ಅದನ್ನು, ಯಾಕೆಂತಂದರೆ ಸುಮಾರು ವರ್ಷಗಳಿಂದ ಸಾಕ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ 2 ಕಾಲು ಮೇಲೆ ತಲೆ ಬಂತು ಅಂತಂದರೆ ಬಂದ್ಬಿಡುತ್ತೆ ಕರು ಅಂತ ಅಂದ್ಬಿಟ್ಟು. ಆಮೇಲೆ ಹಿಂದ್ಗಡೆ 2 ಕಾಲು ಬಾಲ ಬಂತು ಅಂದರೆ ಅದು ಇನ್ನೂ ತುಂಬಾ ಈಸಿ, ನಿಧಾನಕ್ಕೆ ಕರುನ ಎಳ್ಕೊಂತು ಅಂತಂದರೆ ಬಂದ್ಬಿಡುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಹರಳೆಣ್ಣೆ ಇಟ್ಕೊಂಡಿರ್ಬೇಕು, ಆಮೇಲೆ ಆ ಜಾಗ ತುಂಬ ಸ್ವಚ್ಛವಾಗಿಟ್ಟಿರಬೇಕು. ಈಗ ಕರು ಆಗ್ತದೆ ಅಂತಂದರೆ ಆ ಕೊಟ್ಟಿಗೆ ತುಂಬ ಶುಭ್ರವಾಗಿರಬೇಕು, ಡ್ರೈ ಆಗಿರಬೇಕು, ತುಂಬ ಸ್ಪೇಷಿಯಸ್ ಆಗಿರಬೇಕು, ಇಕ್ಕಟ್ಟಾಗಿರಬಾರ್ದು. ಸೊ ಅದಕ್ಕೆ ಆರಾಮಾಗಿರಬೇಕು. ಸೊ ಆ ಥರ ಒಂದು ವಾತಾವರಣ ಇಡ್ತು ಅಂತಂದರೆ ಯೂಶಲಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಏನಾದ್ರು ಸಮಸ್ಯೆ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಪಶುವೈದ್ಯರನ್ನ ಸಂಪರ್ಕ ಮಾಡಿ ಅವ್ರನ್ನ ಕರು ತೆಗೆಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಕರು ಸಾಯ್ತಕ್ಕಂಥ, ಈಗ ನನ್ನದು ಒಂದು ನಿದರ್ಶನ ಹೇಳ್ತೇನೆ ಕೇಳಿ. ನಮ್ಮ ಊರ ಹತ್ರ ಆದಿಬೆಟ್ಟೆಳಿ ಅಂತ ಇದೆ, ಆ ಹಸು ಹೆಂಗಾರು ನುಟ್ಟು ಅಂತ ತುಂಬ ಪ್ರೀತಿ ಲಕ್ಷ್ಮಿ ಅಂತ ಕರಿತಾ ಇದ್ರು. ಅವ್ರು ಹೆಚ್ಚು ಕಡಿಮೆ ಅದು 9 ಕರು ಹಾಕಿದ, 10 ಕರು 9 ಕರು ಹೆಂಗಾರು ಹಾಕಿತಂತೆ, ಇದು 10 ಕರು. ಸೊ ನಾನು ಇನ್ನೊಂದು ಮೂಗುರಲ್ಲೇ ಇದ್ದೆ, ನಾನು ಇನ್ನೂ ನರಸೀಪುರ ಬಂದಿರಲಿಲ್ಲ. ಆವಾಗ ನನಗೆ ಒಂದು ಕರೆ ಬಂತು, ಸುಮಾರು ಒಂದು ಸಮಯ 6-6 ಕಾಲು ಜಿಟಿ ಜಿಟಿ ಮಳೆ, ಹೋಗ್ಲಿಕ್ಕೂ ಸಮಸ್ಯೆ ಬೈಕ್ ತಗೊಂಡು, ಆದ್ರೂ ಏನೋ ಇದು ಡೆಲಿವರಿ ಕೇಸು ಅಂತ ಹೇಳ್ತಾ ಇದ್ದಾರೆ, ಏನೋ ಕಷ್ಟಪಡ್ತಾ ಇದೆ ಅನ್ಸಿದ್ರೆ ನೋಡೋಣ ತಡಪ್ಪ ಅಂತೇಳಿ ನಾನು ಹೋದೆ ಅವ್ರ ಮನೆಗೆ. ಹೋದಾಗ ಅವ್ರು ಹೇಳಿದ್ರು, ಸರ್ ಇದು 9 ಕರು ಹಾಕಿದೆ, ಇದು 10 ಕರು, ಏನೋ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ ಸರ್, ಕರು ಬಂದಿಲ್ಲ ಅಂತನ್ಬಿಟ್ಟು ಮಗ ಹೇಳಿದಾನೆ, ಅಪ್ಪ ಇದು 10 ಗಂಟೆನಲ್ಲಿ ಏನೋ ಉಚ್ಚಪಟ್ಲೆ ಹೊಡೆದಂಗಾಯ್ತು, ಏ ಹೋಗ್ಲ ಇದು 9 ಕರ ಹಾಕದೆ ಈತ್ತೆ ಬಿಡು, ಏನು ಇದುವರೆಗೆ ಏನೂ ತೊಂದರೆ ಆಗಿಲ್ಲ, ಇದು ಕರ ಸಲೀಸಾಗಿ ಈಕತ್ತೆ ಬಿಡು ಅಂದ್ಬಿಟ್ಟು ಅವ್ನು ಕಬ್ಬನ ಗದ್ದೆ ಹೊಂಟ ಬನ್ನಿ ನೀರು ಹಾಯ್ಸೋಕ್ಕೆ. ಬಂದಿರೋ ಸಂಜೆ 5:30-6 ಗಂಟೆಗೆ ಮತ್ತೆ ಹೇಳೋಣ ಮಗ, ಅಪ್ಪ ಅವಾಗಿಂದನೂ ಒದ್ದಾಡ್ತದೆ ಕರ ಮಾತ್ರ ಬಂದಿಲ್ಲ ಅಂತ. ಅದೇನಾಗಿದೆ ಬ್ಯಾಕ್ವರ್ಡ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ, ಹಿಂದ್ಗಡೆ 2 ಕಾಲುಗಳು ಹೊರಗಡೆಗೆ ಬಂದಿಲ್ಲ, ಕಪ್ಪೆ ಕೂತಂಗೆ ಕೂತ್ಬಿಟ್ಟಿದೆ ಕರು ಒಳಗಡೆ, ಬರೀ ಬಾಲ ಮಾತ್ರ ಬಂದಿದೆ, 2 ಕಾಲುಗಳು ಒಳಗಡೆನೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಅದು ಸಹ ಹೆಂಗಾರೆ ನನಗೆ ಅದು ತುಂಬ ಬೇಸರ ಆಯಿತು. ನಾನು ಕರ ತೆಗ್ದಾಕ್ತೆ, ಕಾಲುಗಳ ಪೋಸ್ಚರಲ್ಲಿ ಅದೇನು ಸರ್ವ್ ಮಾಡಬೇಕು ಅದನ್ನು ಸರ್ವ್ ಮಾಡಿ ಕರುನ ಹೊರಗಡೆ ತೆಗ್ದಾಕ್ತೆ, ಅದು ಹೆಂಗಾರೆ. ಅವಾಗ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಹೇಳಿದ್ರು, ಸಾರ್ ನಾನೇ ಸ್ವಲ್ಪ ಯಾಮಾರ್ಬಿಟ್ಟೆ, 9 ಕರು ಹಾಕಿದೆ ಬಿಡು, 10ನೇ ಕರ ಸರಿಸಾಗಿ ಈಕತ್ತೆ ಅಂದ್ಕೊಂಡು ಅನ್ಕೊಂಬಿಟ್ಟೆ. ಅವಾಗ ನಾನು ಹೇಳಿದೆ ನೋಡಿ, ಪ್ರತಿಯೊಂದು ಕರು ಹಾಕೋದು ಸಪ್ರೇಟ್ ಎಂಟಿಟಿನೇ, ಓಸತ ಸಲೀಸಾಗಿ ಆಗ್ತು ಅಂದರೆ ಈ ಸತ ಸಲೀಸಾಗಿ ಆಗ್ದಂಗೆ ಇರ್ಬೋದು, ಅಥವಾ ಓಸತ ತೊಂದರೆ ಆಯಿತು ಅಂದರೆ ಈ ಸತ ತೊಂದರೆ ಆಗಬೇಕಂತ ಏನಿಲ್ಲ. ಅದು ಕೆಲವೊಂದ್ಸಲ ಸಮಸ್ಯೆಗಳಾಗ್ತದೆ ಇಮ್ಮಿಡಿಯೇಟ್ ಆಗಿ, 1/2 ಗಂಟೆ 1 ಗಂಟೆನಲ್ಲಿ ನೀವು ಏನಾರು ಕರೆದಿದ್ರೆ ಬಹುಶಃ ಈ 8 ಕರುನು ಸಹ ನಿಮ್ಗೆ ಉಳ್ಕತೈತೇನೋ ಅಂತೇಳಿ ಹೇಳಿದೆ. ಹಂಗಾಗಿ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನು ದಿನನಿತ್ಯ ನಮ್ಮ ರೈತರು ಕೂಡ ತಮ್ಮ ಸುತ್ತಮುತ್ತಲಲ್ಲಿ ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತಾರೆ. ಡಾಕ್ಟರ್, ಕರುಗಳು ಅಂತ ಬಂದಾಗ ಈ ಆರೋಗ್ಯಕರವಾದ ಹಸು ಒಂದು ಕರುವಿಗೆ ಯಾವಾಗಿಂದ ಅದಕ್ಕೆ ಹಾಲು ಕುಡಿಸೋದಕ್ಕೆ, ಅಂದರೆ ತಾಯಿಯ ಹಾಲನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಿಸ್ಬೇಕು, ಮತ್ತು ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಹಾಲು ಕೊಡಬೇಕಾಗ್ತದೆ, ಮತ್ತು ಎಷ್ಟು ದಿನಗಳವರೆಗೆ ಅದಕ್ಕೆ ಹಾಲನ್ನು ನೀಡಬೇಕಾಗ್ತದೆ ತಾಯಿಯ ಕೆಚ್ಚಲಿನಲ್ಲಿ? ಈಗ ಗಿಣ್ಣಾಲು ಕುಡಿಸೋದು ತುಂಬ ಮುಖ್ಯ. ಈಗ ಹಸುನಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಅಂಶಗಳು ಅಂತ ಏನು ಹೇಳ್ತೀವಿ, ಆಂಟಿಬಾಡೀಸ್ ಅಂತ ಏನು ಹೇಳ್ತೀವಿ, ಅದು ಗಿಣ್ಣಾಲನಲ್ಲಿ ಜಾಸ್ತಿ ಇರ್ತದೆ. ಹುಟ್ಟಿದ 20 ನಿಮಿಷದ ಒಳಗಾಗಿ ನೀವು ಕುಡಿಸ್ತು ಅಂತಂದರೆ ಆ ಕರುಗಳು ತುಂಬ ಶಕ್ತಿಯುತವಾಗಿ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ತವೆ. ಯಾಕೆ ಅಂತಂದರೆ ಒಳಗಡೆ ಕರುಳಿನಲ್ಲಿ ದೇವರು ಕೊಟ್ಟಂಥ ವರ ಅಂತ ಅನ್ನೋ ರೀತಿ ಹೇಳ್ಬೋದು. ಈ ಗಿಣ್ಣಾಲ್ನಲ್ಲಿ ಇರತಕ್ಕಂಥ ಆಂಟಿಬಾಡೀಸ್ ರೋಗ ಪ್ರತಿರೋಧಕ ಅಂಶಗಳೇನಿದೆ ಅವು ಡೈರೆಕ್ಟಾಗಿ ಕರಳಿನಲ್ಲಿ ಹೀರ್ಕೊಳ್ತಕ್ಕಂಥ ಕೆಪಾಸಿಟಿನ ಫಸ್ಟ್ 1 hour 2 hours ಅಂತ ಏನು ಹೇಳ್ತೀವಿ 15-20 ನಿಮಿಷದಲ್ಲಿ ಕುಡಿಸಿದ್ರಂತೂ ತುಂಬ ವೇಗವಾಗಿ ಅವುಗಳ ರಕ್ತಕ್ಕೆ ಸೇರುತ್ತೆ. ತುಂಬ ಅವುಗಳ ರೋಗ ನಿರೋಧಕ ಶಕ್ತಿಯು ಚೆನ್ನಾಗಾಗಿ ಉತ್ತಮವಾಗಿ ಬೆಳವಣಿಗೆ ಆಗಲಿಕ್ಕೆ ರೋಗ ಬರದಂಗೆ ತಡಿಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಹಂಗಾಗಿ ರೈತರು ಕರು ಹಾಕದ 15-20 ನಿಮಿಷದ ಒಳಗಾಗೇ ಗಿಣ್ಣಾಲನ್ನ ಕರೆದು ಕುಡಿಸೋದು ಮುಖ್ಯ. ಆಮೇಲೆ ಈ ಕರುಗಳಿಗೆ ಆ ದಿವಸ 3-4 ಸಲ ಗಿಣ್ಣಾಲು ಕೊಡೋದು ಸೂಕ್ತ. ಒಂದೇ ಸಲ ಜಾಸ್ತಿ ಕೊಟ್ಬಿಟ್ಟು ಏನಾಗುತ್ತೆ, ಅಜೀರ್ಣ ಆಗಿ ಭೇದಿ ಆಗೋಕ್ಕೆ ಅವಕಾಶ ಆಗಿಬಿಡುತ್ತೆ. ಹಂಗಾಗಿ ಕರುಗಳಿಗೆ ದೇಹದ ತೂಕದ 1/10 ಭಾಗದಷ್ಟು ಕೊಡಬೇಕು. ಫಾರ್ ಎಕ್ಸಾಂಪಲ್ 20 kg ಇದೆ ಅಂತಂದರೆ 2 liters ಅದನ್ನು ಡಿವೈಡೆಡ್ ಡೋಸಸ್ಸಲ್ಲಿ ಕೊಡಬೇಕು, ಒಂದೇ ಸಲ ಕೊಡಬಾರ್ದು. ಸೊ ಮೊದಲನೇ ದಿವಸ ಗಿಣ್ಣಾಲು ಕುಡಿಸೋದು ತುಂಬ ಮುಖ್ಯ. ಈ ಹಸುಗಳ ವಿಚಾರದಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕರು ಹಾಕಿದ ಮೇಲೆ ಎಷ್ಟು ಗಂಟೆವರೆಗೆ ಸೆತ್ತೆ ಬೀಳಬೇಕು ಅನ್ನೋ ವಿಚಾರನೂ ತಿಳ್ಕೊಂಡಿರ್ಬೇಕು. ಎಷ್ಟೋ ಜನ ಇದ್ರ ಬಗ್ಗೆ ಗಮನ ಕೊಡಲ್ಲ. ಆಮೇಲೆ ಕೆಲವೊಂದು ಕಡೆ ಮೂಢನಂಬಿಕೆಗಳಿದೆ, ಅವ್ರೇನು ಮಾಡ್ತಾರೆ ಈ ಕೊಳ್ಳಿ ಕಾಂಗ್ ಕಟ್ಟೋದು, ಇಟ್ಟಿಗೆ ಕಟ್ಟೋದು, ಈ ಥರದ್ದೆಲ್ಲ ಮಾಡ್ತಾರೆ. ದಯಮಾಡಿ ರೈತ ಬಾಂಧವರು ಇದನ್ನು ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಭಾರವಾದ ಒಂದು ವಸ್ತುನ ನೇತಾಡ್ತಾ ಇರ್ತಕ್ಕಂಥ ಸೆತ್ತೆಗೆ ಪ್ಲಾಸೆಂಟಾ ಅಂತ ಏನು ಹೇಳ್ತೀವಿ ಅದಕ್ಕೆ ಕಟ್ಟಿದರೆ ಬಾರಿಕೆ ಅದು ಕಟ್ಟಾಗಿ ಬಿಡ್ಬೋದು. ಆದರೆ ಒಳಗಡೆ ಏನಾದರೂ ಆ ಸೆತ್ತೆ ಉಳ್ಕೋತು ಅಂದರೆ ಗರ್ಭಕೋಶದಲ್ಲಿ ಅದು ನಂಜಾಗಲಿಕ್ಕೆ, ಗರ್ಭಕೋಶ ನಂಜಾಗಲಿಕ್ಕೆ ಕಾರಣ ಆಗ್ತದೆ. ಆಮೇಲೆ ಇನ್ವಲ್ಯೂಷನ್ ಅಂತ ಹೇಳಿದೆ, ಅವು 15 ದಿವಸದಲ್ಲಿ ಗರ್ಭಕೋಶ ಒಂದು ಒಂದು ಕರು ಹಿಡಿದಿಟ್ಟಿರ್ತಕ್ಕಂಥ ಗರ್ಭಕೋಶ ನನ್ನ ಹಿಡಿಯಷ್ಟು ಬರಬೇಕು, ಸುಂಟ್ಕೋಬೇಕು. ಸೊ ಆ ಒಂದು ಪ್ರಕ್ರಿಯೆ ಆಗಲ್ಲ. ಯಾವಾಗ ಆ ಪ್ರಕ್ರಿಯೆ ಆಗಲ್ಲ, ನೀವು ಕೊಡ್ತಕ್ಕಂಥ ತಿಂಡಿ ಆಗ್ಬೋದು ಇನ್ನೊಂದು ಆಗ್ಬೋದು ನಿಮ್ಮ ಹಾಲಿನ ಇಳುವರಿಗೆ ಬರಲ್ಲ, ಅದು ಬರೀ ರಿಪೇರಿ ಕೆಲಸಕ್ಕೆ ಹೋಗ್ತಾ ಇರ್ತದೆ. ಸೊ ನಿಮಗೆ ನಷ್ಟ ಆಗ್ತದೆ, ಇದರಿಂದ ಸರಿಯಾಗಿ ಹೀಟಿಗೆ ಬರಲ್ಲ, ಗರ್ಭಕೋಶದಲ್ಲಿ ನಂಜಾಯಿತು ಅಂತಂದರೆ ಕ್ಯೂ ಸುರಿತಾ ಇರ್ತದೆ, ನೀವು ಹಾಲು ಕರೀಲಿಕ್ಕೆ ಕೂತ್ಕೊಂಡಾಗಲೇ ಎಷ್ಟೊತ್ತ ಬೇಸರ ಆಗ್ತದೆ, ಏನಪ್ಪ ಇಷ್ಟೊಂದು ವಾಸನೆ ಬರ್ತಾ ಇದೆಯಲ್ಲ ಅಂತನ್ಬಿಟ್ಟು. ಸೊ ದಯಮಾಡಿ ಈ ಕೆಲಸನ ಮಾಡಲಿಕ್ಕೆ ಹೋಗ್ಬಿಡಿ. ಏನಾದರೂ ಸೆತ್ತೆ ಬೀಳಿಲ್ಲ, ಯೂಶಲಿ 6-8 ಗಂಟೆ ಒಳಗಡೆ ಬಿದ್ದೋಗುತ್ತೆ, ಮ್ಯಾಕ್ಸಿಮಮ್ 12 ಗಂಟೆ ಒಳಗಡೆ ಬೀಳಲಿಲ್ಲ ಅಂತಂದರೆ ಪಶುವೈದ್ಯರನ್ನ ಸಂಪರ್ಕ ಮಾಡಿ ಅವುಗಳಿಗೆ ಸೂಕ್ತ ಚಿಕಿತ್ಸೆ ಮಾಡಿಸ್ಬೇಕು. ಹಳ್ಳಿಗಳ ಕಡೆ ಇನ್ನೊಂದು ಮಾಡ್ತಾರೆ, ಅದನ್ನು ಬೇಕಾದ್ರೆ ಮಾಡಿ, ಈ ಕೆಲವರು ಕುಂಬರ್ ಸೊಪ್ಪು ಕೊಡ್ತಾರೆ, ಬಿದಿರು ಸೊಪ್ಪು ಕೊಡ್ತಾರೆ, ಅದು ಉತ್ತಮವಾದ ಒಂದು ಇದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅದರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅಂತ ಇರ್ತದೆ, ಆ ಈಸ್ಟ್ರೋಜನ್ ಅಂಶ ಸೇರಿದಾಗ ಕೆಲವೊಂದ್ಸತ ಇದು ಸೆತ್ತೆ ಬಿಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬೇಕಾದ್ರೆ ಅದನ್ನು ಮಾಡಿ, ಅದು ಬಿಟ್ಟು ಈ ಇಟ್ಟಿಗೆ ಕಟ್ಟೋದು, ಈ ಒಂದು ಕೊಳ್ಳಿ ಕಾವು ಕಟ್ಟೋದು ಮಾಡಬಾರ್ದು. ಸೊ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಖಂಡಿತವಾಗಿ ಅದು ಬೇಗ ಅದರಿಂದ ರಿಕವರ್ ಆಗುತ್ತೆ, ನಿಮ್ಮ ಒಂದು ಹಾಲಿನ ಇಳುವರಿಗಾಗ್ಬೋದು, ಅವುಗಳ ಆರೋಗ್ಯ ಉತ್ತಮವಾಗಿರಲಿಕ್ಕೆ ಅನುಕೂಲ ಆಗ್ತದೆ. ಈ ಕರುಗಳ ವಿಚಾರ ಬರೋದಾದರೆ ನಾನು ಹೇಳಿದೆ ಗಿಣ್ಣಲ್ಲಿ ಕುಡಿಸೋದು ತುಂಬ ಮುಖ್ಯ ಅಂತನ್ಬಿಟ್ಟು. ಆಮೇಲೆ ಕರು ಆದ ನಂತರ ಒಕ್ಕುಳ್ ಬಳ್ಳಿಗೆ ಸ್ವಲ್ಪ ಟಿಂಕ್ಚರ್ ಹಚ್ಚಿ 1 inch ಕೆಳಗಡೆ ಟಿಂಚರ್ ದಾರದಲ್ಲಿ ಕಟ್ಟಿ ಅದರಿಂದ ಕೆಳಗಡೆ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಬೇಕು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಯಾವುದೋ ಒಂದು ಹಳೆ ಕುಡುಗಲು ತಗೊಂಬರೋದು ಕುಯ್ದುಬಿಡೋದು, ಯಾವುದೋ ಒಂದು ಯೂಸ್ ಮಾಡಿರ್ತಕ್ಕಂಥ ಬ್ಲೇಡ್ ತಗೊಂಬರೋದು ಕುಯ್ದುಬಿಡೋದು, ಅದನ್ನು ಕಟ್ಟಬಾರ್ದು, ಈ ಥರ ಎಲ್ಲ ಮಾಡ್ತಾರೆ. ಇದು ಯಾಕೆ ತುಂಬ ಮುಖ್ಯ ಅಂತ ಹೇಳ್ತೀನಿ, ಅಂಬೇಲಿಕಲ್ಲಿಲ್ಲ ಅಂತಾಗುತ್ತೆ. ಸೊ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತಂದರೆ ಕರುವಿನ ಬೆಳವಣಿಗೆ ಕುಂಠಿತ ಆಗ್ತದೆ, ಆ ಜಾಗದಲ್ಲಿ ಕೀವು ಆಗಲಿಕ್ಕೆ ಅವಕಾಶ ಆಗ್ತದೆ. ನೀವು ಎಷ್ಟೋ ಸತ ಆ ಒಕ್ಕಳನ್ನ ನೋಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಆ ಜಾಗದಲ್ಲಿ ಗಮನ ಕೊಟ್ಟು ನೋಡ್ಲಿಕ್ಕೆ ಆಗಲ್ಲ. ಅವಾಗ ಏನಾಗ್ತದೆ, ನೊಣ ಕೂತ್ಕೊಂಡ್ಬಿಟ್ಟು ಕೀಡಾಕ್ಲಿಕ್ಕೆ ಅವಕಾಶ ಆಗ್ತದೆ. ಮ್ಯಾಗಟ್ ಉಂಟ್ ಅಂತ ಹೇಳ್ತೀವಿ ಹಳ್ಳಿಗಳ ಕಡೆ, ಕೀಡಾಕೋದು ಅಂತ ಹೇಳ್ತಾರೆ. ಹುಳಗಳಾಗ್ಬಿಡುತ್ತೆ, ಹುಳಗಳಾಗ್ಬಿಟ್ಟು ಜ್ವರ ಬಂದ್ಬಿಟ್ಟು ಕರ ಮಂಕಾಗಿರುತ್ತೆ, ಇದ್ಯಾಕಿದು ಇವತ್ತು ಯಾಕೋ ಹಾಲು ಕುಡಿಲಿಲ್ವಲ್ಲ ನಮ್ಮಕರು ಅಂತ ಸುಮ್ಮನೆ ನೀವು ಗಮನಿಸಿದಾಗ ಆವಾಗ ನೋಡ್ತೀರಿ, ಓ ಒಕ್ಕಳು ಊತ್ಕೊಂಡಿದೆ. ಆಮೇಲೆ ಒಕ್ಕಳು ಸುತ್ತ ನೋಡ್ತು ಅಂದರೆ ಒಳಗಡೆ ಹುಳ ಎಲ್ಲ ಪ್ಯಾಕ್ ಆಗ್ಬಿಟ್ಟಿರ್ತವೆ. ಸೊ ಈ ಥರದೊಂದು ಪ್ರಸಂಗಗಳು ಬರ್ತದೆ. ಹಂಗಾಗಿ ಇದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ನೀವು ಅದಕ್ಕೆ ಟಿಂಕ್ಚರ್ ಹಾಕೋದು, ಕ್ಲೀನಾಗಿ ನೋಡ್ಕೊಳ್ಳೋದು ಮಾಡಬೇಕು. ಹಸು ಕರುನ ಸ್ವಲ್ಪ ಡ್ರೈ ಆಗಿರೋ ಜಾಗದಲ್ಲಿ ಕಟ್ಕೋಬೇಕು. ಇಲ್ಲ ಅಂದರೆ ನೋಡಿ, ಈ ಥರ ಒಕ್ಕಳದ್ದು ಹುಣ್ಣಾಗೋದು ಇವೆಲ್ಲ ಸಮಸ್ಯೆ ಆಗುತ್ತೆ. ಆಮೇಲೆ ಅದಷ್ಟಕ್ಕೆ ನಿಲ್ಲಲ್ಲ, ಅದು ಈ ಒಕ್ಕಳಿಂದ ಬರ್ತಕ್ಕಂಥ ನಂಜು ಕೀಲುಗಳಿಗೂ ಇಳ್ಕೊಂಡು ಗಿಣ್ಣುಣ್ಣು ಅಂತ ಆಗುತ್ತೆ ಕರುಗಳಿಗೆ. ಅದು ಒಂದು ಗಿಣ್ಣಗಾಗ್ಬೋದು, ನಾಲ್ಕು ಗಿಣ್ಣಗೂ ಆಗ್ಬೋದು. ಆ ಥರದ ಕರುಗಳಂತೂ ತುಂಬ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ. ಯಾಕೆಂತಂದರೆ ತುಂಬ ಸಫರ್ ಆಗ್ತವೆ, ಜ್ವರ ಬರೋದು, ಆ ಕೀಲು ಉತ್ಕೊಳ್ಳೋದು, ಮೇಲ್ಗಡೆ ನಿಲ್ಲಕ್ಕಾಗದೆ ಇರೋದು, ಆ ಕೀಲು ಹುಣ್ಣಾಗಿರೋದು ಒಡೆದು ಕ್ಯೂ ಸುರಿಯಂಥದ್ದು. ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ತದೆ, ನಿಮಗೆ ಎಷ್ಟು ಸಹ ಬೇಜಾರಾಗ್ಬಿಡುತ್ತೆ. ಅದನ್ನು ಡ್ರೆಸ್ಸಿಂಗ್ ಮಾಡಿಸ್ಬೇಕು, ಆ ಕ್ಯೂ ಬರ್ತಾ ಇರ್ತದೆ ಬೆಳಿಗ್ಗೆ ಒಂದ್ಸತ ಸಂಜೆ ಒಂದ್ಸತ ಕ್ಲೀನ್ ಮಾಡಬೇಕು. ಸೊ ಈ ಥರ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿ ನೀವು ಗಿಣ್ಣಾಲು ಕೊಡಿಸೋದು, ಒಕ್ಕಳಿಗೆ ಸ್ವಲ್ಪ ಟಿಂಚರಾಗಿ ನೋಡ್ಕೊಳ್ಳೋದು ಮಾಡ್ತು ಅಂತಂದರೆ ಅರ್ಧ ಕೆಲಸ ಆದಂಗೆ ಅಂತಾನೆ. ಸೊ ಅದು ಅವುಗಳ ಕಡೆ ಗಮನ ಕೊಟ್ಟರೆ, ಶುಚಿತ್ವದ ಬಗ್ಗೆ ಗಮನ ಕೊಡ್ತು ಅಂತಂದರೆ ಸಮಸ್ಯೆ ಅರ್ಧ ಕಡಿಮೆ ಆಗ್ತದೆ. ಅದೇ ನನಗೀಗ ಶುಚಿತ್ವ ಅಂದ ತಕ್ಷಣ ಬರೀ ಕರುಗಳಿಗೆ ಮಾತ್ರನೇ ಅಲ್ಲ, ಇಡೀ ಹಸುಗಳನ್ನು ಕೊಟ್ಟಿಗೆಯನ್ನು ಇತ್ತೀಚಿನ ಸ್ವಲ್ಪ ಆಧುನಿಕ ತಂತ್ರಜ್ಞಾನದ ಕೊಟ್ಟಿಗೆಗಳು ಬಂದಿದ್ದಾವೆ, ಶೆಡ್ಗಳು ನಿರ್ಮಾಣ ಮಾಡ್ಕೊಳ್ಳೋದು, ಕೆಳಗಡೆ ಮ್ಯಾಟ್ ಹಾಕೋದು, ಇವೆಲ್ಲನೂ ಯಾವ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಬೇಕು, ಮತ್ತು ಗಂಜಲ ಹರಿದೋಗ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡೋದು, ಇವೆಲ್ಲ ಇದೆ. ಆದರೆ ಹಿಂದಿನ ಕೊಟ್ಟಿಗೆಗಳಾದರೆ ಹಾಗಿರಲಿಲ್ಲ. ಅದರಿಂದ ಯಾವುದು ನಿಮಗೆ ಸೂಕ್ತ ಅಂತ ಅನಿಸುತ್ತೆ? ಮತ್ತು ಸ್ವಚ್ಛತೆ ಎಷ್ಟು ಪ್ರಮುಖವಾದ ಭಾಗ ಈ ಒಂದು ಪಶುಪಾಲನೆಯಲ್ಲಿ? ಶುಚಿತ್ವ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ರೋಗ ರುಜಿನಗಳು ಆಗಲಿಕ್ಕೆ ಜಾಸ್ತಿ ಅವಕಾಶ ಆಗ್ತದೆ. ಇತ್ತೀಚಿನ ದಿವಸಗಳಲ್ಲಿ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಚರ್ಮಗಂಟು ರೋಗ ಅಂತಂದ್ಬಿಟ್ಟು ಒಂದು ವೈರಸ್ ಕಾಯಿಲೆ ಜಾಸ್ತಿ ಹರಡ್ತಾ ಇದೆ. ಈ ಶುಚಿತ್ವದ ಕಡೆ ಗಮನ ಕೊಟ್ಟಿಲ್ಲದೆ ಇರತಕ್ಕಂಥ ಒಂದು ಏರಿಯಾಗಳಲ್ಲಿ ಜಾಸ್ತಿ ಇದು ಕಂಡುಬಂದಿದೆ. ಯಾಕೆಂತಂದರೆ ಇದು ಹರಡತಕ್ಕಂಥದ್ದು ಕಚ್ಚತಕ್ಕಂಥ ಕೀಟಗಳಿಂದ, ನೊಣ ಆಗ್ಬೋದು, ಕುದುರೆ ನೊಣ ಅಂತ ಹೇಳ್ತೀವಿ, ಮತ್ತು ಈ ಒಂದು ಸೊಳ್ಳೆಗಳಿಂದ ಆಗ್ಬೋದು, ಮತ್ತು ನೊಣಗಳಿಂದ ಆಗ್ಬೋದು. ಸೊ ಯಾವ ಕಚ್ಚಿತ ಇದೆ ಕೀಟಗಳು, ಈ ಕೀಟ ಬಾಧೆಯಿಂದ ಅರ್ಧ ಈ ಒಂದು ವೈರಸ್ ಕಾಯಿಲೆ, ಚರ್ಮಗಂಟು, ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ಕರಿತೀವಿ, ಚರ್ಮಗಂಟು ರೋಗ ಹರಡ್ತಾ ಇದೆ. ಹಂಗಾಗಿ ಶುಚಿತ್ವದ ಕಡೆ ಗಮನ ಕೊಟ್ಟರೆ ಬಹುಶಃ ಈ ಒಂದು ಹೈನುಗಾರಿಕೆ ಹೆಚ್ಚು ಲಾಭದಾಯಕ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಎರಡನೇದಾಗಿ ನಾನು ಕೆಚ್ಚಲ್ಬಾ ಬಗ್ಗೆ ಮಾತಾಡ್ತಾ ಇದ್ದೆ, ಅದು ಸಹ ಶುಚಿತ್ವನ ಕೇಳುತ್ತೆ. ಈಗ ಎಷ್ಟೋ ಸತ ತೆನೆ ಹಸ್ಕೊಳ್ಳಲು ಸಹ ಈ ಕೆಚ್ಚಲ್ಬಾ ಆಗುತ್ತೆ. ಯಾಕೆ ಅಂತಂದರೆ ಅದು ಕಟ್ತಕ್ಕಂಥ ಜಾಗ ಏನಾದ್ರೂ ಸ್ವಲ್ಪ ಎಲ್ಲ ನೀರು ಬೆರೆತವಾಗಿದ್ದರೆ ಅಥವಾ ಈ ಗಂಜಲ ನಿಂತ್ಕೋತಾ ಮಲಿನವಾಗಿದ್ರೆ ಆ ಜಾಗದಲ್ಲಿ ಆ ತೊಟ್ಟು ಕಾಂಟ್ಯಾಕ್ಟ್, ಈಗ ಎಷ್ಟೊತ್ತು ಹಸು ನಿಂತ್ಕೊಳ್ಳಿಕ್ಕೆ ಸಾಧ್ಯ, ಮಲಗುತ್ತೆ. ಮಲಗೋಂಥ ಜಾಗ ಕ್ಲೀನಾಗಿರಲಿಲ್ಲ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಮಣ್ಣು ಕಾಂಟ್ಯಾಕ್ಟಿಗೆ ಬರ್ಬೋದು, ಸಗಣಿಗೆ ಕಾಂಟ್ಯಾಕ್ಟಿಗೆ ಬರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಮಲಿನ ಪದಾರ್ಥಗಳಿಗೆ ಕಾಂಟ್ಯಾಕ್ಟಿಗೆ ಬಂದಾಗ ಒಳಗಡೆ ಇನ್ಫೆಕ್ಷನ್ ಆಗಿ ಅದು ಕೆಚ್ಚಲ್ಬಾವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅದು ತೆನೆಯಲ್ಲೂ ಆಗ್ಬೋದು, ಕರಿತಾ ಇರಬೇಕಾ. ಸೊ ಶುಚಿತ್ವ ಮೇಂಟೈನ್ ಮಾಡಿ, ಈಗ ಮ್ಯಾಟ್ ಹಾಕೋದ್ರಿಂದ ತುಂಬ ಅನುಕೂಲ. ಯಾಕೆ ಅಂತಂದರೆ ಅದನ್ನು ಆವಾಗವಾಗ ವಾಶ್ ಮಾಡ್ಕೋಬೋದು, ಕ್ಲೀನಾಗಿ ಡ್ರೈ ಮಾಡ್ಕೋಬೋದು. ಸೊ ಈ ಒಂದು ಆಧುನಿಕತೆಗೆ ಸ್ವಲ್ಪ, ಏಕೆಂದರೆ ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಹಸುಗಳನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತು ಅಂತಂದರೆ ಮಾತ್ರ ಅದು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ. ಬೇರೆ ಆರೋಗ್ಯ ಸಮಸ್ಯೆ ಕಾಡಲಿಲ್ಲ ಅಂತ ಹೇಳಿದ್ರೆ ಅದು ಲಾಭದಾಯಕವಾಗಿ, ಅದು ಹೈನುಗಾರಿಕೆ ಹೆಚ್ಚು ಲಾಭದಾಯಕವಾಗಲಿಕ್ಕೆ ಸಹಾಯ ಮಾಡುತ್ತೆ. ಸರಿ, ಈಗ ಪ್ರಮುಖವಾಗಿ ಜಾನುವಾರುಗಳಿಗೆ ನಾನಾ ರೀತಿಯ ಕಾಯಿಲೆಗಳು, ಕಾಲುಬಾಯಿ ಜ್ವರ ಇರ್ಬೋದು, ನೀವೀಗ ಹೇಳಿದಾಗೆ ಚರ್ಮಗಂಟು ರೋಗ ಇರ್ಬೋದು, ಕಾಲುಗಳಲ್ಲಿ ಏನೋ ಗಾಯ ಆಗಿದ್ದರೆ ಅಲ್ಲಿ ಒಂದು ಇನ್ಫೆಕ್ಷನ್ ಥರ ಹಾಗೆ ಅದು ಹೆಚ್ಚು ಉಲ್ಬಣ ಆಗೋದು, ಈ ಥರ ಇರ್ಬೋದು, ಈ ರೀತಿಯೆಲ್ಲ ಸಮಸ್ಯೆಗಳನ್ನು ರೈತರು ದಿನನಿತ್ಯ ನೋಡ್ತಾ ಇರ್ತಾರೆ. ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಅದರಲ್ಲೂ ಪ್ರಮುಖವಾಗಿ ಕೆಲವು ಸಾಂಕ್ರಾಮಿಕ ಕಾಯಿಲೆಗಳು ಹರಡಬಾರ್ದು ನಮ್ಮ ಜಾನುವಾರುಗಳಿಗೆ ಅಂದರೆ ಏನು ಕ್ರಮವನ್ನು ಅನುಸರಿಸಬೇಕಾಗ್ತದೆ? ನೋಡಿ, ಯಾವಾಗಲೂ ರೋಗ ಬಂದ ನಂತರ ಚಿಕಿತ್ಸೆ ಮಾಡಿಸೋದ್ರ ಬದಲು ರೋಗ ಬರದಂಗೆ ತಡೆಗಟ್ಟೋದು ಜಾಣತನ. ಸೊ ಹಂಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಇಲಾಖಾ ವತಿಯಿಂದ ಹಲವಾರು ಲಸಿಕಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಪ್ರಮುಖವಾಗಿ ಕಾಲುಬಾಯಿ ಜ್ವರದ್ದು, ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಚರ್ಮಗಂಟು ಕಾಯಿಲೆ, ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಸಲ ಅಂತೂ ಚರ್ಮಗಂಟು ಕಾಯಿಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಒಂದು ಜಾನುವಾರುಗಳ ಸಾವಿಗೆ ಕಾರಣ ಆಯಿತು, ಬೇರೆ ದೇಶಗಳಲ್ಲೂ ಆಗಿದೆ. ಹಾಗಾಗಿ ಈ ಸಲ ನಮ್ಮ ಇಲಾಖಾ ವತಿಯಿಂದ ತುಂಬ ಕಟ್ಟುನಿಟ್ಟಾಗಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ರೈತ ಬಾಂಧವರಲ್ಲಿ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ, ಅವರಿಗೆ ತಪ್ಪು ತಿಳುವಳಿಕೆಗಳಿದೆ. ಏನಪ್ಪ ಅಂತಂದ್ರೆ, ಈ ಲಸಿಕೆಗಳನ್ನ ಹಾಕಿಸ್ಬಿಟ್ರೆ ನಮಗೆ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಕೆಲವರು ಜಾನುವಾರು ಮಾಲೀಕರಿದ್ದಾರೆ, ಸಾರ್ ಇಂಜೆಕ್ಷನ್ ಹಾಕ್ತು ಅಂತಂದ್ರೆ ಊದ್ಕೊಬಿಡುತ್ತೆ ಸಾರ್, ನಮಗೆ ಕೆಲಸ ಮಾಡ್ಲಿಕ್ಕೆ ಕಟ್ಟಲಿಕ್ಕೆ ಉಳಿಲಿಕ್ಕೆ ಮತ್ತೆ ಗಾಡಿ ಉಳಿಲಿಕ್ಕೆ ಎಲ್ಲ ಸಮಸ್ಯೆ ಆಗ್ತದೆ ಅಂತ ಒಂದು ತಪ್ಪು ತಿಳುವಳಿಕೆಗಳಿದೆ, ತಪ್ಪು ಗ್ರಹಿಕೆಗಳಿದೆ. ಆಮೇಲೆ ಕೆಲವರು ತೆನೆ ಹಸುಗಳಿಗೆ ಹಾಕಿಸ್ಲಿಕ್ಕೆ ಹೆದರ್ತಾರೆ, ಅಯ್ಯೋ ಸಾರ್ ಇಂಜೆಕ್ಷನ್ ಹಾಕಿಸ್ಬಿಡ್ತು ಅಂತಂದ್ರೆ ನಮ್ಮ ಹಸ ಕಂದಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಎಷ್ಟೋ ಸತ ಹೇಳ್ತಾರೆ. ಸೊ ಆದ್ರೆ ನಾನು ಒಂದು ವಿಚಾರ ಹೇಳಲಿಕ್ಕೆ ಏನಪ್ಪ ಬಯಸ್ತೀನಿ ಅಂತಂದ್ರೆ, ಈಗ ಮೊದಲಿನ ತರ ಅಲ್ಲ, ನಾವು ಪ್ರತಿಯೊಂದು ಜಾನುವಾರಿಗೂ ಸಹ ಸಪ್ರೇಟ್ ನೀಡ್ಲು ಸಪ್ರೇಟ್ ಸಿರಿಂಜ್ ಮತ್ತೆ ಎಲ್ಲ ಲಸಿಕೆಗಳನ್ನ ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ತೀವಿ. ಶೀತಲೀಕರಣ ವ್ಯವಸ್ಥೆನ ತುಂಬ ಬಲಪಡಿಸಿದ್ದಾರೆ, ಪ್ರತಿಯೊಂದರಲ್ಲೂ ತುಂಬ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ, ಕ್ಯಾರಿಯರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಐಸ್ ಪ್ಯಾಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ರಾಸುವಿಗೂ ಸಹ ಸಪ್ರೇಟ್ ಸಿರಿಂಜ್ ನೀಡ್ಲು ಯೂಸ್ ಮಾಡ್ತಾ ಇದ್ದೀವಿ, ಸಾಕಷ್ಟು ತರಬೇತಿಗಳನ್ನು ಇದ್ರ ಬಗ್ಗೆ ನಡೆಸಿದ್ದಾರೆ ಯಾವ ರೀತಿ ಮಾಡಬೇಕು ಲಸಿಕೆ. ಹಾಗಾಗಿ ಆ ಥರದ ಒಂದು ಸಮಸ್ಯೆಗಳು ನಮ್ಮಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಿಲ್ಲ. ಮೊದಲೊಂದು ಕಾಲದಲ್ಲಿ ಇತ್ತು, ಇಂಜೆಕ್ಷನ್ ಹಾಕ್ಬಿಟ್ರೆ ಊತ ಬಂದ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತ, ಈಗ ಆ ಥರದ ಯಾವುದೇ ಸಮಸ್ಯೆಗಳಿಲ್ಲ. ಕಾಲ ಕಾಲಕ್ಕೆ ನಮ್ಮ ಇಲಾಖಾ ವತಿಯಿಂದ ನಿಗದಿಪಡಿಸ್ತಕ್ಕಂಥ ಲಸಿಕಾ ಕಾರ್ಯಕ್ರಮದಲ್ಲಿ ಯಾರು ಲಸಿಕೆಗಳನ್ನ ಹಾಕ್ಸ್ಕೊಂಡಿದ್ದಾರೋ ಅವರ ರಾಸುಗಳಿಗೆ ತೊಂದರೆ ಕಡಿಮೆ ಆಗಿದೆ, ರೋಗಗಳು ಬಂದಿಲ್ಲ. ಸುಮ್ಮನೆ ನನ್ನ ಅನುಭವದ ಮಾತು ಇವಾಗ ನಾನು ಹೇಳ್ತೀನಿ ಕೇಳಿ. ತಲಕಾಡು ವ್ಯಾಪ್ತಿನಲ್ಲಿ ಹೋದ ತಿಂಗಳು 14ನೇ ತಾರೀಕು ಒಂದೇ ಒಂದು ಕರುವಿಗೆ ಚರ್ಮಗಂಟು ಕಾಯಿಲೆ ಕಾಣಿಸ್ಕೊಂತು. ಕಾಣಿಸ್ಕೊಂಡ ತಕ್ಷಣ ನಾನು ನಮ್ಮ ಉಪನಿರ್ದೇಶಕರ ಗಮನಕ್ಕೆ ತಕೊಬಂದು ಅಲ್ಲಿರ್ತಕ್ಕಂಥ ಹಾಲನ್ ಡೈರಿ ಸೆಕ್ರೆಟರಿಗೆ ಹೇಳಿ ಇಮ್ಮಿಡಿಯೇಟ್ ಆಗಿ ಲಸಿಕೆಯನ್ನು ವ್ಯವಸ್ಥೆ ಮಾಡಿಸ್ಕೊಂಡು ನಾನು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡೆ. ನಮ್ಮ ಪಶುವೈದ್ಯಕೀಯ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಹಳ್ಳಿಗಳಲ್ಲೂ ಸಹ ಒಂದು 10 ದಿವಸದಲ್ಲಿ, ಒಂದು ವಾರ 10 ದಿವಸದಲ್ಲಿ ಎಲ್ಲಕ್ಕೂ ಲಸಿಕೆಗಳನ್ನು ಮಾಡಿಸ್ದೆ. ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿವಸ ನನ್ನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಒಂದು ಪರ್ಸೆಂಟೇಜ್ ಆಫ್ ಇನ್ಫೆಕ್ಷನ್ ಏನಿದೆ, ನಂಬರ್ ಆಫ್ ಕೇಸಸ್ ತುಂಬ ಕಡಿಮೆ ಇದೆ. ಬೇರೆ ಡಿಸ್ಟ್ರಿಕ್ಟ್ಗೆ ಅಥವಾ ಬೇರೆ ಹಾಸ್ಪಿಟಲ್ಗಳಿಗೆ ಯಾರು ಲೇಟ್ ಮಾಡಿದ್ದಾರೆ ಅವರಿಗೆ ಕಂಪೇರ್ ಮಾಡಿದರೆ ನನ್ನ ಒಂದು ಸಂಸ್ಥೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಹಾರ್ಡ್ಲಿ ಒಂದು 12-13 ಕೇಸ್ ಬಂದಿರ್ಬೋದು ಇದುವರೆಗೆ ಅಷ್ಟೇ. ಸೊ ಈ ಒಂದು ಲಸಿಕೆ ಮಾಡೋದ್ರಿಂದ ಎಷ್ಟೋ ಜಾನುವಾರುಗಳಿಗೆ ಅವಾಯ್ಡ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಬ್ಸರ್ವ್ ಮಾಡಿದೆ, ಈಗ ನನಗೆ ಒಂದು 2-3 ರಾಸುಗಳಲ್ಲಿ ನೋಡಿದೆ, ಸರ್ ನಾವು ಲಸಿಕೆ ಹಾಕ್ಸಿದ್ದೀವಿ ಫಸ್ಟ್ ಬಂದ್ಬಿಡ್ತಲ್ಲ ಅಂತ ಹೇಳಿದರು. ಆದರೆ ಈಗ ನೋಡಿ, ಈಗ ನಾಟಿ ನೆಟ್ಟಂಗೆ ಅಂತ ಇಟ್ಕೊಳ್ಳಿ, ಲಸಿಕೆ ಹಾಕೋದಂಗೆ ಅಂದರೆ ನಾಟಿ ನೆಟ್ಟಂಗೆ. ಇವತ್ತು ನೀವು ಸಸಿ ನೆಡ್ತು ಅಂದರೆ, ಇವತ್ತು ನೀವು ಗಿಡ ಒಂದು ಭತ್ತದ ಪೈರು ನೆಡ್ತು ಅಂತಂದರೆ ಅದು ತೆಂಡೆ ಹೊಡಿಲಿಕ್ಕೆ 21 ದಿವಸ ಬೇಕು. ಅದೇ ರೀತಿ ಒಂದು ಲಸಿಕೆ ಹಾಕ್ಸಿದ ಮೇಲೆ ಅದು ಪೂರ್ಣ ಪ್ರಮಾಣದ ರೋಗ ನಿರೋಧಕ ಶಕ್ತಿ ಬೇಕು, ಡೆವಲಪ್ ಆಗಬೇಕು ಬಾಡಿನಲ್ಲಿ ಅಂತಂದರೆ 21 ದಿವಸದಿಂದ 1 ತಿಂಗಳು ಬೇಕು. ಅಲ್ಲಿವರೆಗೆ ಏನಾದ್ರೂ ರೋಗ ಅಟ್ಯಾಕ್ ಆಯಿತು ಅಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ನರಳಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಒಂದು 2-3 ಫೋಟೋಗ್ರಾಫ್ಸ್ ತೆಗೆದಿಟ್ಕೊಂಡಿದ್ದೀನಿ. ಯಾವ ಜಾಗದಲ್ಲಿ ಇನ್ಫೆಕ್ಷನ್ ಎಂಟರ್ ಆಯ್ತು, ಚರ್ಮಗಂಟು ರೋಗದಲ್ಲಿ ಏನಾಗುತ್ತದೆ, ಮೈಯೆಲ್ಲ ಗಂಟು ಬರುತ್ತೆ. ಬಟ್ ಲಸಿಕೆ ಆಗ್ತಂಥ ರಾಸುಗಳಲ್ಲಿ ನಾನೇನಪ್ಪ ಗಮನಿಸ್ತೆ ಅಂತಂದರೆ, ಅದೊಂದು ಜಾಗ ಎಲ್ಲಿ ಕೀಟ ಕಡಿತೋ, ಅದು ನೊಣ ಕಡಿತೋ, ಆ ಜಾಗದಲ್ಲಿ ಮಾತ್ರ ಸ್ವೆಲ್ಲಿಂಗ್ ಬಂತ ವಿನ ಬೇರೆ ಮೈಗೆಲ್ಲ ಹರಡಲಿಲ್ಲ. ಬೇರೆ ರಾಸುಗಳ ಥರ ಜ್ವರ ಬಂದು ನರಳಿಲ್ಲ ಹಸು, ಅದು ಬೇಗ ರಿಕವರ್ ಆಗ್ತವೆ. ಸೊ ಹಂಗಾಗಿ ಈ ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಲಸಿಕೆ ಸೂಕ್ತ ಕಾಲದಲ್ಲಿ ಬಂದಾಗ ಸಹಕಾರ ಕೊಟ್ಟು ಇಲಾಖಾ ಸಿಬ್ಬಂದಿಯವ್ರ ಜೊತೆ ಕೈ ಜೋಡಿಸಿ ನೀವು ಲಸಿಕೆಗಳನ್ನ ಹಾಕಿಸ್ಕೋಬೇಕು. ನಾವು ಕಾಲ್ಬಾಯಿ ಜ್ವರದ್ದು ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕ್ತೀವಿ. ಯಾವಾಗ ಔಟ್ಬ್ರೇಕ್ಸ್ ಆಗ್ತದೆ, ಚಪ್ಪೆ ರೋಗ ಆಗ್ಬೋದು, ಚರ್ಮಗಂಟು ರೋಗ ಆಗ್ಬೋದು, ಆ ಏರಿಯಾದಲ್ಲಿ ಔಟ್ಬ್ರೇಕ್ಸ್ ಬಂದಾಗ ಇಮ್ಮಿಡಿಯೇಟಾಗಿ ನಾವು ಸೂಕ್ತ ಕ್ರಮ ತಗೋತೀವಿ. ಸೊ ಹಂಗ ರೈತ ಬಾಂಧವರು ಇದರ ಅನುಕೂಲ ಪಡ್ಕೋಬೇಕು, ಇಲಾಖಾ ಸಿಬ್ಬಂದಿ ಜೊತೆ ಕೈ ಜೋಡಿಸಿ ಅದನ್ನು ಯಶಸ್ವಿ ಮಾಡಬೇಕು. ಲಸಿಕಾ ಕಾರ್ಯಕ್ರಮನ ಮಾಡೋದ್ರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ಹೌದು, ಉತ್ತಮವಾದ ಹೈನುಗಾರಿಕೆಯಲ್ಲಿ ಉತ್ತಮವಾದ ಲಾಭವನ್ನು, ಖರ್ಚನ್ನು ಕಡಿಮೆ ಆದರೆ, ಕಾಯಿಲೆ ಮೇಲೆ ಹಾಕ್ತಕ್ಕಂಥ ಖರ್ಚು ಕಡಿಮೆ ಆದರೆ. ಈಗ ನೋಡಿ, ಈಗ ನಾನು ಸುಮ್ಮನೆ ಒಂದು ವಿಚಾರ ಹೇಳೋದಾದ್ರೆ, ಈಗ ಒಂದು ಅನಿಮಲ್ಗೆ ಚರ್ಮಗಂಟು ಕಾಯಿಲೆ ಆಯಿತು ಅಂತಂದರೆ ಅದಕ್ಕೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಆರೋಗ್ಯ ಕಡಿಮೆ ಆಗ್ತದೆ. ಎತ್ತುಗಳಾದರೆ ಮೈಯ ಮೇಲೆಲ್ಲ ತೂತಾಯಿತು ಅಂತಂದರೆ ಅದನ್ನು ನೋಡ್ದೊಂದು ತಗೊಳ್ಳಲ್ಲ. ಈಗ 50,000 ಕೊಟ್ಟು ತಂದಿರ್ತಾನೆ, ಏನಾರ ಮಾರಕ್ ಹೋಯ್ತು ಅಂತಂದ್ರೆ 15,000 20,000 ಕೇಳ್ತಾರೆ, ಅದು ವ್ಯಾಲ್ಯೂ ಕಡಿಮೆ ಆಗೋಗುತ್ತೆ. ಸೊ ಹಂಗಾಗಿ ನಾನು ಮೊದಲೇ ಹೇಳಿದಂಗೆ ರೋಗ ಬರದಂಗೆ ತಡೆಗಟ್ಟೋದು ಜಾಣ್ತಾನೆ. ಸೊ ಹಂಗಾಗಿ ಈ ಲಸಿಕೆಗಳು ಒಂದು ಉತ್ತಮ ಸಾಧನ. ಲಸಿಕೆಗಳನ್ನ ಹಾಕ್ಸಿ ನಿಮ್ಮ ದನಕರಗಳನ್ನ ರೋಗ ಮುಕ್ತ ಮಾಡಲಿಕ್ಕೆ ಇಲಾಖೆಯವ್ರಿಗೆ ಸಹಕಾರ ಕೊಡಿ ಅಂತ ಕೇಳ್ಕೊತೀವಿ. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಇದುವರೆಗೆ ಒಂದು ಲಾಭದಾಯಕವಾದ ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ಒಬ್ಬ ರೈತ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ತುಂಬ ಸವಿಸ್ತಾರವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದ್ದೀರಿ. ನಿಮ್ಮನ್ನು ಏನಾದರೂ ಸಂಪರ್ಕ ಮಾಡಿ ನಮ್ಮ ರೈತರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 94 48 24 72 93.